بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار. وبعد، إمام المبجل شيخ الإسلام ابن تيمية رحمه الله تعالى رحمة واسعة ليوفي كتري كمو جميع لكما به في إغتن قائدة في الصبر كتري كما به قوائد مفدين فتوغا بيانكو مفتوغ متنغ نوات معاقد كيوم فشافة مهار ميواني فتوغ معاقد إمام رحمه الله ودار فاوا بايته ترين إم فهم كيوا فا ميواني إيمان كان دبايا بهيفا واكا إيمان كان دبايا بهيفا واكا إغتون إيجي ದೆಬಾಕುಳೆ ಎಬ್ಬಯಕಿ ಶುಕುರ್ ಅದಿ ಏಗೆ ದೆಬಾಕುಳೆ ಎಬ್ಬಯಕಿ ಸಬುರ್ ಮಿಫದೈನ್ ರಹಿಮಹುಲ್ಲಾಹು ವಿದಾಳೆ ಫಾವ ಬ್ಯಾ ಮತನುಗ ಕಿಯವಾ ಎಮ್ಮ ಫಹು ನಿಮಿಫಾವಾನ್ ರಹಿಮಹುಲ್ಲಾಹು ವಿದಾಳುವಿ ಫಹಾದಲ್ ಹದೀಸ್ ಯಉಮ್ಮುಲ್ ಜಮೀಯ ಅಕ್ದಿಯತಿಹಿ ಲಿ ಅಬ್ದಿಹಿಲ್ ಮೊಮಿನ್ ವ ಅನ್ನಹಾ ಖೈರುಲ್ ಲಹು إذا صبر على مكروهها وشكر لمحبوبها، بل هذا داخل في مسمى الإيمان، فإنه كما قال السلف: الإيمان نصفان، نصف صبر ونصف شكر، كقوله تعالى: إن في ذلك لآيات لكل صبار شكور. مبا رحمه الله بدالواني ಫಹೆ ಎಕಲಾಂಗೆ ಮೋಮಿನ್ ಅಳಾಗೆ ಮಚ್ಚ ಕೊರವ್ವ ಹುರಿಹಾ ನಿಯಾಫುಳು ತಕೆಗ್ಗೆ ಮಚ್ಚ ಮಿ ಹದೀಸ್ ಆ ಮುವೆಗೆಂ ವೇ ಕುರಿ ದುವಹುಗೆ ಫಿರಾವಳುಗ ಎ ಹದೀಸ್ ವಾಣಿ ಕಿಯವಾ ಫ ಏಯ್ ಮೋಮಿನ್ ಅಳಾಯ ಕುರಿಮತಿವ ಎಮ್ಮೆಹಾ ಕಂತತ್ತ ಹೆಕಿ ಅಜಾಬೆ ಫದ ಕಮೆ ಏನಾಯಂ ಹೇವ್ ಕಮೆ ದಿಮಾವೆಜ್ಜ ಹೆದು ಏನಾ ಅಲ್ಲಾಹ್ ಜಲ್ಲವಾಲಯ ಶುಕುರ್ಕೊ ಏಯ್ ಹೇವುಗ ಕಮುಗ ದೆಮಿಹುರೆ ಏನಾಯಂ ಆಫಾತೆ ಬಲಾಯ ಕುರಿಮತಿ ವೆಜ್ಜೆ ಹಿಂದು ಕೆಕ್ಕುರ್ಮುಗ ಏನಾ ದೆಮಿಹುರೆ ಮಿ ಮೋಮಿನ್ ಅಳ ಫಿಯವ ಎಹಿಂ ಫರಾತಕಂ ಒಯ್ಕಮೆಣ್ಣು ಮಿ ಹದೀಸ್ಗೆ ವಾಹಕ ಫಹೆ ಎಕಲಾಂಗೆ ಮೋಮಿನ್ ಅಳಾಗೆ ಮಚ್ಚ ಕುರವ್ವ ಹುರಿಹಾ ನಿಯಾಫುಳ್ ತಕಗ್ಗೆ ಮಚ್ಚ ಮಿ ಹದೀಸ್ ಆಮ್ಮು ವೆಗೆಂ ವೇ ಅದಿ ಏಗೆ ತೆರೆಯಿಂ ಏನಾ ಲೋಬಿವ ಕಂಕಮ ಶುಕುರ್ಕೊ ನುರುಹೆ ಕಂಕಮ ಕೆತ್ತರಿ ವೆಜ್ಜ ನಮ ಎ ಹುರಿಹಾ ನಿಯಾಫುಳ್ತ ಹೆಕಿ ಏನಾಯವ್ವ ಹೆವೆ ಕಂಬಸ್ ಮಿ ಹದೀಸುಂ ಬಯಾಂ ವೆಗೆಂದೇ ಅದಕ್ಕೆ ಎತ್ತ ಮಿ ಈಮಾನ್ ಕಮುಗೆ ನಮುಗೆ ತೆರೆಯ ವದೆಗೆಂದ ಈಮಾನ್ ಕಮುಗೆ ತೆರೆಯಗ ಎಕುಲವಿಗೆಂಬ ಕಮೆ ಏಯ್ ಸಲಫುಂಗೆ ತೆರೆಯಂ ಬೈ ಬೇಕಲುಂ ವಿದಾಳಫ ಫದೆಯನ್ನೆ ಈಮಾನ್ ಕಮಕಿ ದೆಬೈಕೆ ಏಗೆ ತೆರೆಯಂ ಎಬ್ಬಯಕಿ ಕೆತ್ತರಿ ಕಮೆ ಅಣೆಬ್ಬಯಕಿ ಶುಕುರ್ ಕುರ್ಮೆ ಏಯ್ ಎಕಲಾಂಗೆ ವಹಿ ಕುರವ್ವಾಫ ಫದೈನ್ನೆ ಇನ್ನ ಫಿ ಧಾಲಿಕ ಲಆಯಾತಿನ್ ಲಿಕುಲ್ಲಿ ಸಬ್ಬಾರಿನ್ ಶಕೂರ್ ಅಮ ಕಶೋರುಂ ಕೆತ್ತೆರಿ ಕಂಬೊಡು ಶುಕುರ್ವೆರಿವುಂ ಗಿನ ಕೊಮ್ಮೆ ಮೀಹಕಂ ಎ ಕಂತಹುಗ ಹೆಕಿತಕೆ ವಾಕಂ ಕಶವರೆ ಆದೆ ಮತನುಗೆ ಮಿಬಾ ಮೀರೆಗೆ ಫಿಲಾವಳುಗೆ ಎಮ್ಮೆ ಫುರ್ತಮ ಬಲಾಲಾನ್ ಎಮ್ಮೆ ಹಾ ದರಿವರುಂ ಅಹುನ್ನ ಅಹ್ತುನ್ನೆ ಕೆತ್ತರಿ ಕಮುಗೆ ಮಿ ಅಳು ಕಮುಗೆ Mativerican, Maican, Eculaje Geno, Gina Culasta Juga Bayambich. Keterica Maki, Mulidin, Equekiga, Ega, Shamilwa, Kamekambes, Bayambich. Alagi Hayatuga, Mi Alukan, Enaya, Fai Tuedane, Ebbes Dandival and Nuakan, Bayambich. Ea Eku, Mi Keterica Mi Alukamuga, Tafsil Takevi. ఈ తఫ్సీల్ తకా అది ఏ కండేళి ఫావా బస్తం మీ మతనుగా కాయిదతం ఫి సబ్రుగా మీ కియవాణి ఎగతం అల్లాహుగా అళా మీ దునియేగా వాణి తిం హాలతెగ్గా ఫుర్తమ హాలతకి ఎగ్గొతకి అల్లాహు ఏ అళాయం నియమతకే దెవ్వి అళె అది అళా ఏ నియమతక శుకురరుముగా గాయం వెహున్నా అల్లాహు జల్లవాలా నియమత్తక దెవ్యాళె అది ఏ అళా వణి ఏ నియమత్తక శుకుర్వెరువుముగా గాయముే దేవణ హాలతకి బలాతకాయి ముసీబాత్త తహమ్ములు కురముందా అల్లాహుగా అళె ఫహె ఎగొతుం ఏ అళా ఏనాయం ఏ కురిమతివా ముసీబాత్తకాయ్ బలాతకాయ్ ఆఫైత్తహుగా కెత్తెరికముగా గాయముే ದೆಮಿಹುರೆ ತಿಮ್ಮಣ ಹಾಲತಕಿ ಉರ್ದುನ್ ತಕಾಯಿ ಫಾಫತಕುಗೆ ಅಮರ್ತಹುಗೆ ತೆರೆಗಾವ ಅಲ್ಲಾಹುಗೆ ಅಳೆ ನುವತ ಅಲ್ಲಾಹು ಜಲ್ಲವಾಲ ಎ ದೀನುಗ ಫರ್ವಾ ಕುಡವೆ ಅಲ್ಲಾಹು ಜಲ್ಲವಾಲಾಗೆ ದೀನುಗ ಫರ್ವಾ ಕುಡವೆ ಇಹುಮಾಲು ವೆಫಾವಾ ಅಳೆಮ್ಮೆ ಅದಿ ಎ ಅಳು ಎಹಿಂದು ವಣಿ ಎ ಕಲಾಂಗೆ ಅಜ್ಜ ವಜಲ್ಲೆ استغفار كرمك ماتيجا آدمي الله جل وعلا جي على ديرهن حياتك هنگا من دا تين حالتكي نوتا تين بايكي اسه بيان بمدي اما في نعمة تستحق شكرا اگو تكي الله جل وعلا جي نعمته جي ماتيجا هوري ين حق شكر وريوا اگو تكا بون نوتا బలాతకాయ్ వేంత కురిమతి కురము తహమ్ముల్ కురము ఏం సబ్రు కురుం కెత్తెరివుం హగ్గువెగెం బాగోతుగా కెత్తెరివుముగా హూరు నువత పాపతకాయ్ ముంకరాయత్తకాయ్ నేదెవే అమృతహుగా హురే ఏ ఫహు ఏం ఇస్తిగ్ఫారు కురా అళెగ్గోతుగా ఇవ్వు మీ కొమ్మె హాలెతెగ్గ గాయం వా అళాయం ఇవని ఇక్లాహ్ జల్లవాలాగే రుసోముగే ತೆರೇಗ ರುಸ್ಸಾ ಒಡಿಗತ್ಮಗೆ ತೆರೇಗ ಏಕು ಶೈಹ್ ರಹಿಮಹ ಎಫಹು ಇಮಾಮ್ ರಹಿಮಹುಲ್ಲಾ ವಿದಾಳೆ ಫಮಿ ವಣಿ ಸಲಫು ಸಾಲಿಹುಂಗೆ ತೆರೆ ಬೈ ಬೇಕಲ್ ವಿದಾಳೆ ಫ ಫದೈನ್ನೆ ಇಮಾಂ ಕಮಕಿ ದೆಬಯಕೆ ಏಗೆ ತೆರೆಂ ಎಬ್ಬಯಕಿ ಅಸಬುರ್ ಅಣೆಬ್ಬಯಕಿ ಅಶುಕುರೆ ಇಮಾಂ ಕಂ ದೆಬಯಕೆ ಇಮಾನ್ ಕನ್ ದೆಬೈಕೆ ಇಬ್ಬಯಕಿ ಸಬುರ್ ಅಣೆಬ್ಬಯಕಿ ಕೆತ್ತರಿಕಮೆ ಮಿ ಲಫ್ಜುಗೆ ನುವತ ಮಿ ಜುಮ್ಲಾಗೆ ಶರ್ಹಯ ಬಲಾಲ ಇಮಾನ್ ಕಮಕಿ ದೆಬಯೆ ದೆಬಯವ್ವಣಿ ನಿಸ್ಫಾನಿ ಇಬ್ಬಯಕಿ ಸಬುರ್ ಅಣೆಬ್ಬಯಕಿ ಶುಕುರ್ ಮಿಫದೈನ್ ಸಹ ಎಬ್ಬೆಸ್ ಹದೀಸೆ ಹದೀಸೆ ಗೊತ್ತುಗಾ ವಾರಿದೆನ್ನುವೆ ಎಹೆನಸ್ ರಸೂಲುಲ್ಲಾಹಿ ಸಲ್ಲಲ್ಲಾಹ ಅಲೈ ವಸಲ್ಲಂಗೆ ಬಯೆನ್ ಅಸ್ಹಾಬು ಬೇಕಲುಂಗೆ ಫರಾತುಂ ಈಮಾನ್ ಕಂ ಮಿಫದೈನ್ ದಿಕುರ್ ಕುರವಾಫಾವೆ ಏಗೆ ತೆರೆಗ ಸಹಾಬಿ ಅಬ್ದುಲ್ಲಾಹಿ ಬುನ್ ಮಸೂದ್ ಮಿ ಸಹಾಬಿ ಗರಿಹುಂ ಅಸರೆ ವಾರ್ದೆ ಫಾವೆ ಅದಿಹಂ ಎಫದೈನ್ ಸಹಾಬಿ ಅಲ್ ಮುಗೈರಾ ಇಬುನು ಆಮಿರ್ ಸಹಾಬಿ ಗರಿಹುಂ ಬಸ್ ಮಿಫದೈನ್ ವಾರ್ದೆ ಫಾವೆ ಅಲ್ ಈಮಾನು ನಿಸ್ಫಾನಿ ಇಮಾನ್ ಕಂ ವಣಿ ದೆಬೈಗೆ ಇಮಾನ್ ಕಮಕಿ ದೆಬೈಕೆ ನಿಸ್ಫುನ್ ಸಬುರ್ ವ ನಿಸ್ಫುನ್ ಶುಕುರ್ ಎಬ್ಬಯಕಿ ಸಬುರ್ ಅಣೆಬ್ಬಯಕಿ ಶುಕುರ್ ಅಲ್ಲಾಹು ಜಲ್ಲವಾಲ ವಹಿ ಕುರವಿ ಇನ್ನ ಫಿ ಝಾಲಿಕ ಲಆಯಾತಿನ್ ಲಿಕುಲ್ಲಿ ಸಬ್ಬಾರಿನ್ ಶಕೂರ್ ಮಿತನುಗ ಅಲ್ಲಾಹು ತಬಾರಕ ವತಾಲ ಮಿ ವಣಿ ಸಬ್ರು ಗಹುಲಿ ವೆರಿನ್ ನಾಯಿ ಶುಕುರು ಗಹುಲಿ ವೆರಿನ್ ದಿಕುರು ಕುರವ್ವಾಫ ಇನ್ನ ಫಿ ಝಾಲಿಕ ಲಆಯಾತಿನ್ හම කශවරුන් එකන්තහුග හෙකිතකෙක් වේ කොම්බයක ලිකුල්ලි සබ්බාරින් ශකූර් එහෙම කෙත්තෙරි වුමයි ශුකුරකුර මෙවැනි දිකුරු කොරබ්බාහ සබුරු ගහුලි වෙරින් අදි ශුකුරු ගහුලි වෙරින් දිකුරු කොෆ මිවනි ඒ ෆහු ඊමාන්කන් දෙබයි නිස්පුන් ශොකොර් නිස්පුන් සබුර් මිෆදයින් නන්දෙ ඉෆාවා නුවත මිෆදයින් ඊමාක සිෆ ඉෆාවා සබබකි නුවත ශරහයකි කොබහියේ මි වර බොඩුවගෙන් බා බුණුමේ ඊමාන්කන් ඊමාකමකි කොබා අහුලු සුන්නවල් ජමා ඊමාන්කන් තාරිෆ් කොෆාවනි قولٌ وعملٌ واعتقاد إيمان كمكي قولٌ وعملٌ واعتقاد أي دولون بونوي بهاي غنمانتكم كوروي علوكماي كيامان غتوماي أدي إيناغي هيتوغاوا غبول كورونتا ميتيمبا إكو إكيغا ومون إيمان كان إيمان كمي غتوغاوان أديس بونوي إيمان كمكي إيتقادٌ ඊතකාත් පිල්කල්බ් ඒ හිතුගා ඔන්න ඊතකාද වකවුලුම් බිල්ලිසාන් අදි දොළුම් බුණවේ බස් වාමලුම් බිල් ජවාරි අදි ගුණවන්තකුන් කුරවේ අමල් යසීදු බිත්තා වයංකොස් බිල් මාසිය අදි ඊමාකන් ඉතුරුවේ අල්ලාහ ජල්ලවාලාය කියමන් ගතුමු අදි ඊමාකන් උනිවේ بالمعصية فافتك أن أردنتك أن أراغتم مي إيمان كمكية قول باللسان وعمل بالجوارح وعمل بالأركان يزيد بالطاعة وينقص بالمعصية إهما هيتوغي عملاي غنمان تهوغي عملاي أدي إيجي إترا هيتوغا قبول كرا قبول كرون تكاي දොළුගෙ බස්තකයි මිහුරිහා කන්තත්තකෙන් ඊමා කමුගෙ තෙරිය බදෙ මීන් එවස් බයෙන් අනෙ බයකයි ෆරගෙන් නුකුරවේනෙ තෆාතෙන් නුකුරවේනෙ ඊමා කමුගේ ඊමා කමුගවාමි තිම්බ ගෞලායි අමලයි ඉතිකාත් දොළුගෙ බස්තකයි ගුණවන්තහුගෙ අමලයි අදි හිතුගෙ ගබූලු කොරුන්ට මි ඊමා කමුගෙ තාරිෆ් මි හුරිහා කන්තත්තක ගායම් වගෙන් වනි දෙකමගෙ තෙරේග එහෙම් බොම මි බුණවැනි ඊමාකම් වනි දෙබයි කශේ නිස්පුන් සොබර් නිස්පුන් ශුකර් හිතුගා ගබුලු හිතුගාවා කබුලු කුරුමයි දුළුගාවා බස්තකයි අදි ගුණවන්තකුන් කුරවේ අමල් මි ඊමාන්කන් ගායම් වගෙන් වනි දෙකමගෙ තෙරේග කොබයි දෙකම කීයේ ෆියුලුල් අමර් වජ්තිනාබුන් නැහී فيول الأمر شريعتك الله جل وعلا أمر فل كرابا فأبا أمر فل تهوغا قائم وعمل كرمغا دمهور واجتناب النهي أدي شروغا نهي كرابا فأكانت تكون دروه لبي اكبا بهور مي هيتوغا بستكاي قبول كرون تكاي دلوغا بستكاي أدي غنوان تهوغا عملوغا أسلكيه أمر فل كريفا وا غوتوغا وا أمر تكا بولي بو نهي كريفا وا كانت تكون دروه هورو بمايكو فعل الأمر كي غنمان تكون عمل كورون دلون عمل كورون اي عمل كي شكر لله تبارك وتعالى الله جل وعلا شكر وري مغ تريغا وا كامي اديس بيان كورا فعل الأمر بالقلب හිතුගාවා අමලිත නුවත දුළුගාවා අමලිත නුවත ගුණවන්තකුන් කුරවේ අමලිත මි හුරිහා අමලෙ වන්නානි ශුකුරුන් ලිල්ලාහි තබාරක වතාලා අල්ලාහ ජල්ලවාලාය ශුකුර් කුරුමුගෙ තෙරේගයි දෙංගොති වජ්තිනාබුන් නහි නහි කුරයිෆාවා කන්තත්ත නහි කුරයිෆාවා කන්තත්තකුන් දුරුවෙ හුරෙ එක්කිබාවෙ හුර්මකි ඒ සබරුන් අනිල් මාසිය උරදුන් තකයි ෆාපතකුගෙ මතින් කෙත්තෙරිවෙ දුරුගා හුරු කෙත්තෙරිවෙ දුරුගා හුරු ගුමයිකීගෙ ඒග තෙරෙන් මිවන්නනි මා නුහය අන්හු මිනල් ඛවාතිරිල් ෆාසිද හිත්තක වන්න ෆසාදු රයුතකයි ಅದಿ ಎದುಂತಕಾಯ್ ನುವತ ದುಲುಂ ಬುಣವೆ ನಹಿ ಕುರವಿಗೆಂಬ ಬಸ್ತಕಾಯ್ ಹರಾಂ ಬಸ್ತಕಾದಿ ಆಬು ಕಂತತ್ತ ತನ್ನುವತ ಗುಣವನ್ನು ಕುರವೆ ನಹಿ ಕುರೈ ಫಾವ ಐಕಿ ಕಂತತ್ತ ನುಬ ಅಮಲುತ ಎ ಹಿತುಗೆ ಅಮಲವ್ಯಸ್ ದುಲುಗೆ ಅಮಲವ್ಯಸ್ ಅದಿ ಗುಣವಂತ ಹುಂ ಕುರವೆ ಅಮಲೆ ಕಮ್ಗೆಸ್ ಎ ನಹಿ ಕುರೈ ಫಾವ ಹುರ್ಯ ನಹಿ ತಕೆ ದೆಂಬಿ ವಣ್ಣನೆ ಎ ನಹಿ ತಕುನ್ ದುರು ಹುರು ಮಟ್ಟಕ ಬೇಣುಮಣಿ ಸೊಬುರ್ ಬುಮಾಯಕೀಗ ಈಮಾ ಕಮಕಿ ದೆಬಯೆ ನಿಸ್ಫುನ್ ಶುಕುರ್ ವ ನಿಸ್ಫುನ್ ಸಬುರ್ ಮೀ ಮಿಕಾಂಗ ಗೊತಕಿ ಬುಮಾಯಕೀಗ ಇನ್ಸಾನಾಯ ಮಾಸುಯಾತಂ ಉರದುಂತಕೆ ದುಲೆನ್ ನುಕುರವೇನೆ ಸಬ್ರುಗ ಕೆತ್ತರಿ ಕಮುಗ ಗಾಯಂಬ ಹುರುಮುಗೆ ಸಿಫಲಿಬಿಗೆ ನೂಣಿ ಅದಿಯಸ್ ಬುಣವೆ ಅಲ್ ಈಮಾನ್ ನಿಸ್ಫಾನ್ ಈಮಾನ್ ಕಂಬಣಿ ದೆಬಯ ಕಶೆ ಎಬ್ಬಯಕಿ ಕೆತ್ತರಿಕಂ ಅಣೆಬ್ಬಯಕಿ ಶುಕುರ್ ಮೀಗೆ ತಫ್ಸೀರುಗ ಅದಿ ಬುಣವೆ ಈಮಾಂಕಂ ಎಕು ಎಕೀಗ ವಣಿಮು ಈಮಾಂಕಂ ಎಕು ಎಕೀಗ ವಣಿ ಏ ಈಮಾಂಕಮುಗೆ ಫೆಶುಮಾಯಿ ಅದಿ ಈಮಾಂಕಮುಗೆ ಎಮ್ಮೆ ಮತೀ ದರಜ ಈಮಾಂಕಮುಗೆ ಕುರಿಬೋಶಿ ಏಗೆ ಎಮ್ಮೆ ಮತೀ ದರಜ ಮಿ ಹುರಿಹಾ ಕಮೆ ವಣಿ ಸಬ್ರಂ ಹಾಜ ಜಹಿಫ ಕೆತ್ತರಿ ಕಮಂ ಹಾಜ ಜಹಿಫ ಅದಿ ಏ ಈಮಾನ್ ಕಮನ್ ಹಗ್ಗುವೆಗೆಂಬಾ ಗೊತ್ತುಗ ಹಗ್ಗು ದಿನಮಟ್ಟಕ ವಣಿ ಶುಕ್ರಂ ಹಾಜ ಜಹಿಫ ವುಮೋ ಅಲ್ ಇಮಾಮ್ ನಿಸ್ಫು ಅಲ್ ಇಮಾನು ನಿಸ್ಫುಹು ಸಬ್ರುನ್ ವ ನಿಸ್ಫುಹು ಶುಕುರ್ ಇಮಾನ್ ಕಮುಗೆ ಎಬ್ಬಯಕಿ ಸಬುರ್ ಅದ್ ಇಮಾನ್ ಕಮುಗೆ ಅಣೆಬ್ಬಯಕಿ ಶುಕುರ್ ಮಿ ತಫ್ಸೀರ್ ಕುರವೆ ಬುಣವೆ ಗೊತಕಿಯೇ ಅದಿಸ್ ಭಯಂಕುರ ಎಮ್ಮೆ ಹಾ ಹೊನ್ನೆ ಉಮಾ ಏಕು ಇಸ್ವೇದಿಯ ಮಾಲೂಮ ಆಯ್ತಕ್ಕ ಮಚ್ಚ ಬಿನಾಕೋ ಅಲ್ಲಾಹುಗ ಅಳಕು ದುವಹಕುವೆಸ್ ದಿರು ಹುರಿಹಾ ಹಿಂದೆಗ್ಗ ಮಿ ದೇಕಂತಹುಗೆ ಮತಿ ಫುದಿಗೆ ನುದಾಣ ದುವಹಕುವೆಸ್ ಏನ ಫುದಿಫೆ ನುವಾಣ ಮಿ ದೇಕಂತಹುಗೆ ಮತಿ ಏಯ್ ಅಲ್ಲಾಹುಗೆ ಅಳ ಏ ಇಲಾಹುವಂ ಅಳುಕಂ ಕುರ್ಮುಗ ಗಾಂಬ ಹುರ್ಮುಗ ಸಬುರ್ ಗಾಯಮುವಾನ್ ಜೆಹೆ ಸಬ್ರುಗ ಗಾಯಮುವಾನ್ ಜೆಹೆ ಅದಿ ಅಳುಕಂ ಕುರವುಣು ಕಮಟ್ಟಕ ಶುಕುರ್ ಕೋಫ್ ಎಗೊತುಗ ಏನ ಗಾಯಂಬ ಹುಣ್ಣನ್ ಜೆಹೆ ಶುಕುರ್ವರಿ ಗಾಯಂ ಹುಣ್ಣನ್ ಜೆಹೆ ಅಲ್ಲಾಹ್ ಜಲ್ಲವಾಲ ಈ ಅಳಾಯಂ ಕೆತ್ತರಿವೆ ಗಾಯಂಬ ಹುರ್ಮುಗೆ ತೌಫೀಗು ದೆವ್ವ ಅದಿ ಶುಕುರ್ವರಿಮುಗೆ ತೌಫೀಗು ದೆವ್ವಾ ಫಿ ಹಿಂದು ಫಹೆ ಎಹಿಂದು ಎ ವಣಿ ಈಮಾನ್ ಕಮ ದೇನ್ ಜೆಹೆ ಹಗ್ಗು ಈ ಅಳಾ ಎಹಿದು ವಣಿ ಅಲ್ಹಮ್ದುಲಿಲ್ಲಾಹ್ ಅದಾ ಕೊಫೆ ಅದಾ ಕೊಫೆ ಹೀವ್ವೆ ಮಿಹೆಮ್ಮಿ ಗುಣಗುಣೆ ಕೆತ್ತರಿ ಉಮಟ್ಟಕಾವೆ ಸಲ್ಲಾಹ ಜಲ್ಲವಾಲ ಹದ್ರತುಂ ಅಳಾಯ ತೌಫೀಕು ಲಿಬುಮಾಯಿ ಶುಕುರ್ವರಿ ಉಮಟ್ಟಕ ಅಲ್ಲಾಹ ಜಲ್ಲವಾಲ ಹದ್ರತುಂ ತೌಫೀಕು ಲಿಬಿಜ್ಜೆ ಹಿಂದು ಮಿ ದೆಖಮುಗ ಎಳಾಯ ವಣಿ ಈಮಾನ್ ಕಮಂ ದೇನ್ ಜೆಹೆ ಹಗ್ಗು ಅದಾ ಕೊಫ್ಫ ಸಬಬಕಿ ಮಿ ಅಳುಕಂ ಅಲ್ಲಾಹ ಜಲ್ಲವಾಲ ತಿಬಾಯ ಫಸೇಹ ಕೊದ್ದೆವ್ವಿ ತಿಬಾ ಮಿ ಅಳುಕಂ ಕುರುಂ ನುವತ ಎಕಲ್ ಮಿ ಮಿ ಮಿ ಕುತ್ತಂ ಮಿ ಅಮಲುತಂ ತಿಬಾಯ ಫಸೇಹ ಕೊದ್ದೆವ್ವಿ ಕೊಂ ಫರಾತೆ ಆದೆ ಏಯ್ ಎಬ್ಬಸ್ ಕಹಲ ಶಕ್ಕೆ ಕುರುಮೆನ್ನೆತಿ ವಹು ಅಲ್ಲಾಹು ತಬಾರಕ ವತಾಲ ಅಲ್ಲಾಹ್ ತಬಾರಕ ವತಾಲ ಯಾಕಂ ಫಸೇಹ ಕೊದ್ದೆವ್ವಿ ಎ ಕಲಾಂಗೆ ಫಸೇಹ ಕೊನ್ನು ದೆವ್ವಿ ನಮ ಫಸೇಹ ಕೊದ್ದೆವ್ವಾಣೆ ಎಬ್ಬಸ್ ಎಹೆಂ ಫರಾತೆ ನುವಾಣೆ ಫಸೇಹ ಎಬ್ಬಸ್ ನುವಾಣೆ ಎ ಅಳಾಯಂ ಎ ಅದಾ ಕುರುಮಟ್ಟಕ ಸಬಬುತಂ ಎ ಕಲಾಂಗೆ ಫಸೇಹ ನೊಕೊದ್ದೆವಿ ನಮ ಫಸೇಹ ನುವೀಸ್ ಅಳುಕಂ ಅದಾ ಕುರುಮಂ ಹಶಿಗಡಂ ಆಫಿಯ ನುದೆವ್ವಿ ನಮ ಎ ಅಳುಕಂ ಅದಾ ಕುರುಮುಗೆ ಹಾಲತೆಂ ಅಳಾಯ ಫಸೇಹ ನುವಾಣೆ ಬುಮಾಯ ಕೀಗ ಎ ಅಳುಕಂ ಅದಾ ಕುರುಮುಗ ಲುಯ್ ಕಮಾಯ್ ಫಸೇಹ ಕಂ ಮೆದುರು ಕುರೆ ಫರಾತ ಕೀವೆಸ್ ಅಲ್ಲಾಹು ಜಲ್ಲ ವಾಲ ಮೀ ಈಮಾನ್ ಕಂ ಏಗೆ ಎಬ್ಬಯ ಕಿ ಸಬುರೆ ಅದಿ ಏಗೆ ಅಣೆಬ್ಬಯ ಕಿ ಶುಕುರೆ ಬುಣುಮುಗೆ ಮಾಣೆ ಕೀಯೆ ವಲ್ಲಾಹ ಆಲಂ ಎಫ್ಹು ಫೊತುಗೆ ಮೊಲ್ಲಿ ಫ್ರಹಿಮಹುಲ್ಲಾ ವಿದಾಳುವನಿ ವೈದ ಅತಬರ ಅಲ್ ಅಬ್ದು ದೀನ ಕುಲ್ಲಹು ರಾಹು ಯರ್ಜಿ ಅಬಿ ಜುಮ್ಲತಿಹಿ ಇಲ ಸಬ್ರಿ ವ ಶುಕ್ರಿ ವದಾಲಿಕ ಲಿಯನ್ನ ಸಬ್ರ ಸಲಾಸತು ಅಕ್ಸಾಮ್ ಅಳ ಮುಳಿ ದೀನ ನಜರು ಹಿಂಗಾ ಬಲಾಫಿ ನಮ ಎ ದೀನ್ ಎಕು ಎಕೀಗ ಕೆತ್ತರಿ ಉಮಾಯ್ ಶುಕುರ್ವರಿ ಉಮ ರುಜುವಾತಂ ಏನಾಯ ಫೆನ್ನಾಣೆ ಎಹೆನಿ ಕೆತ್ತರಿ ಕಮಕಿ ತಿಂ ವತ್ತರಕೆ ನೂನಿ ತಿಂ ಭಾವತೆಕೆ ದರಿವರುಣ್ಣೇ ಖಿಯಾಲ ತಸವ್ವುರ ಅಮಿಲ್ಲ ನಫ್ಸ ನದರೆ ಹಿಂಗಾಲ අලා මුලිදීන නදරු හිංගා බලා ෆිනම එදීන් එකු එකීග කෙත්තරි වුමයි ශුකුරුවරිවුම රුජෝවාතන් ඒන අය ෆෙන්නානේ ශුකුරුවරිවුමයි කෙත්තරිවුම මි දෙබාග මච්ච රුජෝවාතන් ඒන අය ෆෙන්නානේ ඒ ෆෝ රහිමහුල්ලාහ බයන් කුරෙව්වි وذلك لأن الصبر ثلاثة أقسام إهني كتري كمكي تيم واتركي كتري كمكي تيم واتركي داري ورني أخونا أختني مولي إسلام دين النظر هنغا بلا في نما إدين إكو إكيغا واني كتري ما شكور رموغا إدين رجوع واني كتري ما شكور رموغا مغا يبا ينجي صوبكي دينكي فعل الطاعات هيو كان تتكا هيو عملت كرمغا غوالا فابا ديني ادي يا اكيغا واجتنابو ادي دروماي اكهرماي ادي اكهرمغا بون مردون تكاي فافتكو مي دينكي امر فلتهوغا غاي من نوبيني كتر نوي كتر نوي فهي امر فلتهوغا غاي موي اغتوغا اينا ಕೆತ್ತರಿವೆ ದೆಮಿಹುರಿ ಅಳುಕಮುಗ ಕುರಿಯರಾದ ಅಕಮುಗ ವಾಣಮ ಏಯ್ ಏಕಂ ಶರೋ ಕುರೆವಿ ಇಲಾಹು ಅಜ್ಜ ವಜಲ್ಯ ಶುಕುರರಿ ಬುಂಗೆ ಮಿ ದೆಬಾ ಮಿ ವಾಣಿ ಮುಳಿ ದೀಯಿಂ ಎಕು ಎಕೀಗ ರುಜೋ ಮಿ ವಾಣಿ ಸಬ್ರಾಯಿ ಶುಕುರ ಸಬ್ರಾಯಿ ಶುಕುರ ಏ ಫಹು ಪೊತುಗೆ ಮತನುಗ ದೆಂ ಹಿಮೆನೆ ಬಾ ಏಯ್ ಸಬುರ್ ಬೆಹಿಗೆಂದ ಬಾಯತ صبر بهيجن دا باتا اي باتا كديو موغا كوريغا داري ورنا مي بيان كوراني ايجي انتهايا مهم بيجن با نكتاتك مهم بيجن با نكتاتك رحمه الله بدالواني صبر على الطاعة حتى يفعلها كيامان تاريكا موغا عمل كورمتاكا ايجي مچا كتري بومي مي فرطة ما بقى صبر على الطاعة حتى يفعلها كتري كامو فرطة ما بقى يكي كي من تري كامو عمل كورما تكا ايج ما تشا كتري بومي فإن العبد لا يكاد يفعل المأمور به إلا بعد صبر ومصابرة إهني هم كشورون ألا ين أمر كريفا وكان كان كورما كي كي كورماي غدالا كتري بومي ومجاهدة لعدوه الظاهر والباطن اتر فشاي بير فشوك عدو باي دكولا كرا جهادا كان نلا نكربون غاي كمكي فبحسب هذا الصبر يكون أداؤه للمأمورات وفعل المستحبات اهن كمون اينايا امر كريفا با كان كان اداكو مستحب وغن با كان كان كريبيني مكتر تري كان هوري منبركني ಮಿ ಕೆತ್ತರಿ ಕಂ ಹುರಿ ಮಿಂಬರ ಕುನ್ನೆ ಕೆತ್ತರಿ ಕಮ ಕಿಹ ಹಾಜೆ ಬೊಡು ಹೆಂ ಬೀಮ ಕಿಯಮಂತರಿ ಕಮುಗೆ ಅಮಲೆ ಕುರುಮಟ್ಟಕ ಏಗೆ ಮಚ್ಚ ಕೆತ್ತರಿ ಬುಮೆ ಸಬ್ರು ಅಲ ತಾ ಕಿಯಮಂ ಗತು ಮಟ್ಟಕ ಅಲ್ಲಾಹ ಬೋಲೆ ಬು ಮಟ್ಟಕ ಕೆತ್ತರಿ ವಾಂಜೆಹೆ ಕೆತ್ತರಿ ನುವೇ ಕಮನ್ನು ಕೊರವೆ ಏ ಕೆತ್ತರಿ ಕಂ ಏಗೆ ಹಗೀಗತು ಅನ್ನಣಿ ಕಿಹಿನಕು ಅಮ ಕಶೋರು ಅಳಾಯಂ ಅಮುರ್ ಕುರೈಫಾವ ಕಂಕಂ ಕುರ್ಮಕಿ ಕೆಕ್ಕುರ್ಮಾಯ್ ಗದಾಳ ಕೆತ್ತೆರಿವುಮಾಯ್ ಎತೆರೆ ಫುಶಾಯಿ ಬೇರ್ ಫುಶುಗ್ಗೆ ಅದುವಾಯ್ ದೆಕೊಳ ಕುರ ಜಿಹಾದ ಕಾಣ್ಣುಲ ಕುರನ್ನು ಕುರವು ಗಾಯ್ ಕಮಕೆ ಎತೆರೆ ಫುಶಾಯ್ ಬೇರ್ ಫುಶುಗ್ಗೆ ಅದುವಾಯ್ ದೆಕೊಳ ಕುರ ಜಿಹಾದ ಕಿ ಕುರ ಜಿಹಾದ ಕಾಣ್ಣುಲ ನುಕುರವು ಗಾಯ್ ಕಮಕೆ ಏಹೆಂ ಬೊಮೊಂ ಏನಾಯಂ ಅಮುರ್ ಕುರೈಫಾವ ಕಂಕಂ ಅದಾಕೊಂ ಮುಸ್ತಹಬ್ಬು ಎಂಬ ಕಂಕಂ ಕುರವೇನಿ ಮಿ ಕೆತ್ತರಿ ಕಂ ಹುರಿ ಮಿಂಬರಕುಂಡೆ ಬುಮಾಯ್ ಕೀಗ ಫಿಲಾವಳುಗೆ ಮಿರೇಗ ಮಿ ಬಲಾಲನಿ ಸಬ್ರು ಅಲ ತಾ ಅಲ್ಲಾಹ್ ಜಲ್ಲವಾಲ ಅಮ್ರು ಫುಳ್ತಕ್ಕೆ ಕುರವಾಫಾವೆ ಎ ಕಲಾಂಗ ಜಲ್ಲವಾಲ ಎಂ ಅಹರ್ ಮಂಗ್ ಅದಾ ಕುರ್ಮ ಕಂಡೇಳಿ ಫಾವ ಕಂತತ್ತಕ್ಕೆ ವೆ ಮಿಸಾಲಕ ನಮಾದ್ ಕುರು ಮಿಸಾಲಕ ವಿಕುರ್ ಕುರು ಮಿಸಾಲಕ ಕೀರ್ತಿ ಗುರುವಾನ್ ಕಿಯವು ಮಿಸಾಲಕ ತಲಬುಲ್ ಇಲ್ಮ್ ಇಲ್ಮ್ ಹೋದು بر الوالدين ما بفان هيكون هيتون صلة الأرحام رحم مغولون قائم كرون منونس اتقنا قنا لكم تكي මේ අමරුත කොරමට්ටකා සබුරන් හාජජ ජෙහිපා වාකන් රහිමහුල්ලා මෙවැනි විදාළෙවා. අදි එයි ආදාගේ සබරෙන්නෝ කෙක්කුරුමයි වල් මුසාබර අදි ගදාලා කෙත්තෙරිවුමයි එතර ෆුෂයි බේර් ෆුෂුගේ අදුවවායි දෙකොළ ජිහාදු කුරුන් එයිරුන් මි තොආ මි කියමන් ගතුමුගා අලායි දෙමිහුරවේනි දෙමිහුරවේනි මිතනුග රහිම හොල්ලාහ විදාළෙ ෆමිවා එතෙර ෆුෂයි බේර් ෆුෂුගේ අදුවවායි දෙකොළ ජිහාදු කුරන් ජෙහේක ආදෙ එයි එතෙර ෆුෂකි ඒනාගේ නෆ්ස් සවබකී නෆ්සු එදේ කන්තත්තකෙ වේ බේර් ෆුෂුගේ අදුවවකි ශෛතාන ශෛතානයි දෙකොළන් ඒන ජිහාදු කුර්මා නුල කියමන් තෙරිකමුගේ අමලෙ කුර්මකි නුවුන් ගායකම නුවුන් ගායකම ගුමා එකීග ලා බුද්ධ අන් තුහාරිබ හාදයිනි ලා බුද්ධන් තුහාරබ හාදයිනි නෆ්සුගාවා නුබා කන්තත්තක ගොවාලුමයි අදි නෆ්සුම් බේරුගාවා ශෛතානී මි අදුවුන්නයි දෙකොළ ජිහාදු නොකො එහෙව කන්තත්තකු නුකුරවේන් ශෛතාන ඇස් ඉන්සානයි ජීනතෙරි කුරුවා ඒනාය නුබා කන්තත්ත ජීනතෙරි කුරුවා ඒක කන්තත්තන් ඒන අවාගා ජස්සුවා ෆයි ඒනා දෙකොළන් හඟුරාම කුරුමන් ජෙහෙ වුමාය කීග හුරිහා දරිවරුන්නේ الله جل وعلا حضرته توفيق دبما يدي دعاء كرا حالك بيان مكرني علم أهل ورين ذكر كفاوة إنسانا ين هيو صالح عمل تنوات الله كتم بمان وين عمل تكرمك إينا ين واغي وري وان كانت تهيكي كباهي آده مي مي ما كمك دبا كلب الصبر على صبر على الطاعة كيمان غتمك كتري ودمهورو මෙතනුගා බයා මිකුරවෙනි දිහ නුක්තාය මි දිහ නුක්තාය මියන්නනි මල්ලදී යුයිනු රජුල් අලා ෆීලි ත්තාආත් හෙවකන් කමයි කියමන් ගතුමුගා අල්له බෝලබමුගා අලාය වාගි වෙරිවා කන්තත්තහැකි කොබාහිගේ කොන් කන්තත්තකන් අහරම කුරුමු නුවත කොන් කන්තත්තක මති හරම ගායම් වූමු එ කන්තත්තකන් ආ එ කන්තත්තවගේ සවබුන් අහරමන වාගි වෙරිකන් එහී තෙරිකන් අහරමන ಕಂತತ್ತ ಕುರ್ಮುಗ ಲುಯಿಕನ್ ಲಿಬಿ ಎಕನ್ ಕುರ್ಮಟ್ಟಕ ಶೌಗುವೆರಿಕನ್ ಕುರು ಶೌಗುವೆರಿಕನ್ ಫಾಳುವ ಕಂತತ್ತ ಹೆಕಿ ಕೊಬಾಹಿಯೆ ಇಲ್ಮುಗ ಅಹುಲ್ವೆರಿನ್ ದಿಕುರು ಕೊಫಾವೆ ಹೇವ ಕಂತತ್ತಂ ಕುತ್ತ ಅಲ್ಲಾಹ ಕುತ್ತಂ ವೆವೆ ಹೇವ ಸಾಲಿಹು ಕಂತತ್ತ ಕುರ್ಮುಗ ವಾಗಿ ವೆರಿವ ದಿಹ ಕಮೆ ವಾಕ ದಿಹ ಕಮೆ ವಾಕ ಎ ದಿಹ ಕಂ ಮಿತನುಗ ಬಯಾಂಕುರ ಫುರ್ತಮೈ ಇಲ್ಮು ಬಿಯನ್ನಲ್ ಜಜಾ ಸಾಬಿರಿನ ಲಾ ಹದ್ದ ಲಹ್ අලා එගිගතුන් උගෙනිගතුන් කෙත්තෙරි කමුගාව ගායම්වා අහුලි වෙරින්නම් එකලාන්ගේ ජල්ල වාලා ජසා දෙව්වාකන් හද්දෙන් නැති ඒග හද්දෙන් නෙක් ගොතුගේ ගුමායිකීග නප්සුග උපදේ ශෞගවෙරි කමේ අල්له ජල්ල වාලා එහිදු සවාබ් දෙව්වයි හද්දෙන් නෙක් ගොතුග වකි මිනෙ වකි ඉමෙ වකි ವರಬ್ಬೆಲುಮೆನ್ ನೆತಿ ಸವಾಬು ದೆವ್ವೆ ಮೋಮಿನ್ ಅಳಾಯ ಮಿಕಮುಗೆ ಇಲ್ಮು ಲಿಬಿ ಇಕಂ ಏನಾಯ ಫಹುಂ ವೆಜ್ಜ ಕಮುಗ ವಾಣಮ ಎಯಿ ಅಳು ಕಮುಗ ವಾಗಿ ವಿರಿವಾಣೆ ಸಬಬೆ ಅಲ್ಲಾಹ್ ಜಲ್ಲ ವಾಲ ಬಸ್ವಹಿ ಕುರೆವ್ವಿ ಇನ್ನಮ ಯುವಫ ಸಾಬಿರೂನ ಅಜ್ರಹುಂ ಬಿಗೈರಿ ಹಿಸಾಬ್ ಕೆತ್ತೆರಿನ್ನ ಎಬಾಮಿಹುಂಗೆ ಧರ್ಮ ದೆವ್ವಾ ಹುಷಿಕಂ ಕಷವರಿ ಹಿಸಾಬೆನ್ ನೆತಿಯೇ ಹಿಸಾಬೆನ್ ನೆತಿಯೇ ಮೀ ಫುರ್ತಮ ಸಬಬ್ ಹೇವ ಕಂತತ್ತಕಂ ಅಳಾಯ ವಾಗಿ ವೆರಿ ವಾಣೆ ಪುರ್ತಮ ಸಬಬ್ ದೆವಣೈ ಅನ್ ಯಂದುರ ಫಿ ಫಿಲ್ ತಾಆತ್ ಅಲ್ಲದಿ ಯಕೂಮ್ ಬಿಹ ಏನ ಎಕುರಾ ಅಳುಕಮುಗೆ ಮತಿವೆರಿಕಂ ಅನ್ ಯಂದುರ ಫಿ ಫಿ ಫದ್ಲ್ ತಾಆ ಅಲ್ಲತಿ ಯಕೂಮ್ ಬಿಹ ಏನ ಎಕುರಾ ಅಳುಕಮುಗೆ ಮತಿವೆರಿಕಮಾಯ್ ಮಾಯಕಮ ನದರ್ ಹಿಂಗಾಲು ಏನ ಎಕುರಾ ಅಳುಕಮುಗೆ ಮಾಯ್ ಮತಿವೆರಿ ಕಮುಗೆ ಮಚ್ಚಂ ಏನ ನದರು ಹಿಂಗಾಲು ಮಿಕಂ ಹಾಸಿಲು ವೆವೇಣಿ ಇಲ್ಮು ಲಿಬಿಗೆ ಮಿಕಂ ಹಾಸಿಲು ವೆವೇಣಿ ಎಕಮುಗೆ ಇಲ್ಮು ಅಳ ಹಾಸಿಲು ಕೊಗ್ಗೆ ಮಿಸಾಲಕ ನಮಾದುಗೆ ಮಾಯಕ್ಕ ಮಾಯ್ ಮತಿವೆರಿಕ ನಮಾದುಗೆ ಮಾಯಕ್ಕ ಮಾ ಮತಿವೆರಿಕ ಮಿ ಇಲ್ಮು ಏನಾಗೆ ಹಶಗಡ ವದೆ. ಏ ಇಲ್ಮುಗ ಏನಾಗೆ ನಫ್ಸು ಗಾಯಮುಖ. ಏ ಇಲ್ಮು ಏನಾಯ ಫಹಮ್ಮಜ್ಜ ಕಮುಗ ವಾಣಮ ಅಳಾಯಂ. ಏ ಹೇ ಅಮಲೆ ವಾಗಿವೆರಿವಾಣೆ ಎಹೀತರಿವಾಣೆ ಶೌಗರಿ ಕುರಾಣ ಸೌಬೆ ಕಮ್ಗಾಯ್ವೆ. ಮೈ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸು ಕುರವಿ ಸಲಾತುಲ್ ಜಮಾತಿ ಅಫ್ದಲ್ ಮಿನ್ ಸಲಾತುಲ್ ಫಜ್ರಿ ಬಿ 27 ದರಜಾ. ಏಕಣಿ ನಮಾದು ಕುರಾ ಮೀಹಾಗೆ ಬುರೆ ಜಮಾತುಗ ನಮಾದು ಕುರಾ ಮೀಹಾಗೆ ನಮಾದು ಹತಾವಿಸ್ ಗುಣ ಇತುರುವೆಗೆಂಬೆ. ಬುಮಾಯಕಿಗೆ ಅಳ ಏನ ಬಲಾಲಂಬಿ ವಿಸ್ನಾಲಂಬಿ ನದರ್ ಹಿಂಗಾಲಂಬಿ ಏನ ಎ ಕುರಾ ಅಮಲುಗೆ ಮತ್ವೆರಿ ಕಮಾಯ್ ಮಾಯ್ಕ ಮತ್ವೆರಿ ಕಮಾಯ್ ಮಾಯ್ಕ ಎ ಕುರಾ ಅಮಲುಗೆ ಮತ್ವೆರಿ ಕಮಾಯ್ ಮಾಯ್ಕ ಫೈ ಎಹಿದು ಏ ನಾಯಂ ಎ ಹೇ ಅಮರ್ ತಹುಗ ವಾಗಿವೆರಿವೆದೆ. ರಸೂಲ್ ಸಾಹಿಬ್ ಹದೀಸ್ ಕುರೆವ್ವಿ ಔವಲ ಮಾ ಯುಹಾಸಬ್ ಬಿಲ್ ಅಬ್ದಿ ಯೌಮ್ ಅಲ್ ಕಿಯಾಮ ಅಸ್ಸಲಾ ಗಿಯಾಮ ಎದ್ದು ಹೋಗ ಅಳಾಯ ಎಮ್ಮೆ ಫುರ್ತಮ ಹಿಸಾಬು ಬೆಲ್ಲೆವೇಣಿ ನಮಾದ ಮೆದುಗೆ ಫೈ ಸಲಹತ್. ಏ ಅಮಲು ಡ್ರಂಗಳುವೆ ಸಾಲಿಹು ವೆಜ್ಜ ಕಮುಗ ವಾಣಮ ಏಹೆಂಗ್ ಅಮಲು ತಂಗ ಯಾ ವಿಧಿಗೆ ಸಾಲಿಹು ವೆಗೆಂಗ್ ವಾಣೆ. ಏ ಅಮಲು ಫಸಾದ ವೆಜ್ಜ ಕಮುಗ ವಾಣಮ ಏಹೆಂಗ್ ಅಮಲು ತಂಗ ಫಸಾದ ವಾಣೆ. ಫೈ ಮಿ ಸವಾಬು ಮಿ ಅಜುರ್ ಮಿ ಮತ್ವೇರಿಕಂ ಅಳಾಯ ಫಹಂವೆ ಎಂಗಿಜ್ಜ ಕಮುಗ ವಾಣಮ ಎಹಿದು ಫ್ಯೂಲ್ ತಾಯತ್ ಹೇವ್ ಸಾಲಿ ಅಮಲ್ ಕುರ್ಮ ವಾಗಿವೆರಿವೆದೆ ವಾಗಿವೆರಿವೆದೆ. ಹಮೆ ಫದೆ ಸುನ್ನ ನಮಾ ತವ್ವೆಸ್ ನಬಿ ಸಲ್ಲಲ್ಲಾಹು ಅಲೈಹಿ ವಾಲಿ ವಸಲ್ಲಂ ಹದೀಸ್ ಕುರೆವಿ ರಕಾತ ಅಲ್ ಫಜ್ರಿ ಫತಿಸ್ ನಮಾದುಗೆ ಕುರಿ ದೆರಕುವೈ ಖೈರು ಮಿನ ದುನಿಯಾ ವಮಾ ಫಿಹಾ ದುನಿಯಾ ದುನಿಯೆಗ ವಾಹ ತಕೆಚ್ಚ ಕಬ್ಬುರೆ ಹೇವ ಕಂಬೊಡುವೆಗೆಂ ವೇ. ದುನಿಯಾ ದುನಿಯೆಗ ವಾಹ ತಕೆಚ್ಚ ಕಬ್ಬುರೆ ಹೇವ ಕಂಬೊಡುವೆಗೆಂ ವೇ. ದುನಿಯೆಗೆ ಕಿಹಾ ಫಾಸಾಯೆ ಕಿಹಾ ರನೆ ಕಿಹಾ ಜವಾಹಿರೆ ಕೆತಪ್ಪ ಕಿಹಾ ಪೆಲಸ್ಸೆ ಕಿಹಾ ಅಗುಬೊಡು ಮುದಾತಕೆ ಕಿಹಾ ಮೆಗಿನ ದಡುಗುವಾಮೆ ಕಿಹಾ ಮೆಗಿನ ತಕೆಚ್ಚೆ ಅಗು ಕೊಲ್ಲ. ಏನ್ ಅಗು ಕೊಲ್ಲ ಇರುವರ ಒಸ್ಸಿಗೆಂದ ಇರುಗೆ ಇರುಗೆ ಇರುವರ ಒಸ್ಸಿಗೆಂದಾಣಿ ಕಿಹಾ ಮುದಾತಕೆಗೆ ಮಚ್ಚ ರಕ್ಕ ಕೊಫ್ಫ ಹುರಿ ಮುದಾತ ಲೊಲಫೆನ್ನ ಹುರಿ ಮುದಾತಂ ಅಗುಬೊಡತ್ ಕಂತತ್. ಹದೀಸ್ಗ ಮಿವಣಿ ಫತಿಸ್ ನಮಾದುಗೆ ಕುರಿ ದೆರಕು ದುನಿಯಾ ದುನಿಯೇಗ ವಾಹತ ಕಚ್ಚಕಬುರ ಹೇವ ಕಂಬೊಡೆ ಸೋಬ ಕಿಮಿ ದುನಿಯ ಕಿ ಫಣಾವೆದಾಣೆಚ್ಚೆ ನೆತಿವೆದಾಣೆಚ್ಚೆ ಆಹಿರತ ಕಮ್ಮಿ ದುನಿಯ ನಾಣ್ಣಾಣೆ ಏ ರಕವಾತ ಅಲ್ ಫಜ್ರಿ ಫತಿಸ್ ನಮಾದು ದೆರಕುವತುಗ ಸವಾಬು ಆಹಿರತ ದಾಣೆ. ಮಿ ದುನಿಯಾ ದುನಿಯ ಬುರ ಹೇವ ಕಂಬೊಡುವೆಗೆಂ ವೇ. ಫಹೆ ಮಿಫದೈಂ ಅಳಾಯಂ ಎಂಗಿ ಭಯಾಂಬಮು ಏನಾಗೆ ನಫ್ಸುಗ ಶೌಗುವೆರಿಕಂ ಉಫೆದಿಗೆಂದೇ ಏಯ ವಾಗಿವೆರಿಕಂ ಉಫೆದಿಗೆಂದೇ. ಹಮೆ ಏಗೆ ಏಗೆ ಮಾಯಕಮ ಮತ್ವೆರಿಕಮ ನದರ್ ಹಿಂಗ ಎಗೊತು ಏಗೆ ಹೇವ ಕಂ ಆಹಿರತುಗ ಲಿಬೇಣಕ ಮಿಫದೈನ್ ಅಳಾಯಂ ಫಹುಂವೆ ಎಂಗಿ ಭಯಾಂ ವೆಜ್ಜ ಹಿಂದು ಏನಾಯಂ ಯಮಲು ಆ ಕುರಿಯರಾದೆವೆ ವಾಗಿವೆರಿಕಂ ಲಿಬಿಗೆಂದಾಣ್ ಮಿಸಾಲಕ ಯಂದುರು ಫಿ ಫದ್ಲ್ ಕಿರಾತುಲ್ ಕುರಾನ್ ಕೀರ್ತ್ ಗುರುವಾನ್ ಕೇವ ಮುಗೆ ಮಾಯಿಕ ಮಾ ಮತಿವೆರಿಕ ಯಂದುರು ಫಿ ಯಂದುರು ಫಿ ಫದ್ಲು ಇಲ್ಮು ಫದ್ಲು ಇಲ್ಮು ಶರ್ಇ ಶರ್ಇ ಇಲ್ಮು ಹಾಸಿಲ್ ಕುರ್ಮಾ ಉಗನ್ ಮುಗುರಿ ಮಾಯ್ ಮತಿವೆರಿಕ. ಹದೀಸ್ ಗಾಯ್ವೆ ಮೀಹಕು ಮಿಸ್ಕಿತಕ ಅಣ್ಣಣಿ ನೋಣಿ ಉಗನ್ ಮಟ್ಟಕ ಅಣ್ಣಣಿ ಏನಗೆ ಮಿಸಾಲಕಿ ಅಲ್ಲಾಹು ಮಗ ಜಿಹಾದ್ ಕುರಾ ಮೀಹಕ್ಕೆ ಮಿ ಮಿಸ್ಕಿತಂ ಉಗಣ್ಣ ದಿನು ಮಟ್ಟಕ ಅನ್ವತ ಉಗನು ಮಟ್ಟಕ ಅಣ್ಣ ಮೀಹ ಕಲ್ ಮುಜಾಹಿದು ಫಿ ಸಬೀಲಿಲ್ಲಾಹ್ ಅಲ್ಲಾಹ್ ಜಲ್ಲ ವಾಲಾಗ ಮೌಗ ಜಿಹಾದ್ ಕುರ್ಮಣ್ಣು ಕುಣ್ಣ ಮಿಹೆ ಫದೇ. ಫಹೆ ಎಹಿಂದು ಎ ಸವಾಬಾಯ್ ಧರ್ಮ ಅಳಾಯ ಈಗಿನ್ ದಿಯುಮು ಏ ಹೇವ ಸಾಲಿ ಅಮಲ್ ಕುರ್ಮ ವಾಗಿವೆರಿ ಕನ್ ಲಿಬಿಗೆಂದೆ ತಿಂಬಣೈ ದುಆಲ್ಲಾಹ್ ಬಿ ಸಬಾತ್ ಸಾಬಿತ್ ಕನ್ ದೆವ್ವು ಮಂ ಎದಿ ಅಲ್ಲಾಹು ಜಲ್ಲ ವಾಲಾಯ ಮೆದುಕಡು ಮೆನ್ನೆತಿ ದುವಾ ಕುರು. ಮಿ ಹೇವ ಕಂತತ್ತಕಂ ಏ ಅಳಾಗೆ ನಫ್ಸಂ ವಾಗಿವೆರಿಕನ್ ಲಿಬಿಗೆಯಿಂದ ಸಾಬುತ ಹೋಗ ತೆರೆನ್ ಸಬಬೆ ಅಲ್ಲಾಹು ಜಲ್ಲವಾಲ ಏನಾಯ ಸಾಬಿತು ನುದೆವ್ವಾಪಿ ಹಿಂದು ಅಳುಕಮ್ಗ ಸಾಬಿತನ್ ನುದೆ ನುವೆವೇನೆ. ಮಿ ತೌಹಿದುಗ ಅಳಕು ದೆಬಸ್ವಾಣ ಬಹೆನ್ನು ಅಲ್ಲಾಹು ಜಲ್ಲವಾಲ ಅಳಾಯ ಸಾಬಿತು ಕನ್ ನುದೆವ್ವಾಪಿ ಹಿಂದೆಗ್ಗ ಅಳುಕಮ್ಗ ಸಾಬಿತುಗ ಸಾಬಿತು ಎನ್ನು ಹುರವೇನೆ. ಬುಮಾಯಕೀಗ అహర్మంగే నబియా సల్లల్లాహు అలైహి వాలి వసల్లం హుట్టుమెన్నెతి దుఆ కురబుముగా దమిహున్నవి, హుట్టుమెన్నెతి దుఆ కురముగా దమిహున్నవి. ఏగె తెరేగా అల్లాహుగ రసూల అల్లాహుగ నబియ్యా ఏ కలాంగ జల్లవాలా ఎం హగ్గు గొతుగా ఎమ్మె ఫురిహమ బిరివెతి వడాగెన్నవి ఇన్సానా ఏయా ఏకు రసూ సల్లల్లాహు అలైహి వసల్లం హుట్టాలు మెన్నెతి మెదుకడ మెన్నెతి కిహామి వరక దువా కురెవి యా ముకల్లిబల్ కులూబ్ తబ్బిత్ కల్బి అలా దీనిక్ ఏ హిత్త పుషున్ జస్సవా ఫ్రోళాలబ్బ ఫరాతే తబ్బిత్ కల్బి అలా దీనిక్ తిమన్ నబియాగే హి ఇబ ఇలాహు జల్లవాల సాబిత్ కురవ్వాన్ దే ఇబ ఇలాహుగ దీనుగ మతీగయే మాయ్ నబి సల్లల్లాహు అలైహి వసల్లం మిఫదేన్ దువా కురవి కముగా వాడమ కొబాహియ్యే ఏ ఫోగన్న హుల్ వెరింగ హాలత్ ఉన్న జహేన గొయ్ ఉమా ఎకు హే ఓ సాలి అమర్త హోగా ఏ కలాంగే కుత్తమ్ అమర్త హోగా మతీగా దెమి హుర్మ వాగ్ ఎహీ తరికమ ఎదే కముగా వాణమ వాగి వెరికం హోదం బేణు కముగా వాణమ ఇయం ఓ తిమ్మణ సవబకి కెడులు కెడినేళి హుట్టుమెన్నెతి అల్లాహ దువా కుర్ముగా దెమిహుణు మాయ నబీ సాసలం కురెవ్వి దువాతహుగ తెరేగావే యా ముసర్రిఫల్ కులూబ్ సర్రిఫ్ కల్బి అలా తాఅతిక్ ఏ హిత్త బదలు కురబా ఫరాతే ఏ హిత్త బదలు కురబా ఫరాతే తిమన్ నబియ్యా సల్లల్లాహు అలైహి వసల్లం గే హిప్పొళు గాయం కొద్దెవ్వాందే ఇబ ఇలాహు జల్ల వాలాయ కేమంగతముగ మతీగా హుట్టాలు మెన్నెతి మెదుకడు మెన్నెతి మాయ నబీ సల్లల్లాహు అలైహి వసల్లం దువా కురబా ఫావా గొంగే మికం కీర్తి గుర్వానుగా అల్లాహ్ జల్లవాల దిక్రు కురవ్వి ఎయ్ కీఫ రసూలం మిఫదెన్ దువా కురవ్వి సోబకి అల్లాహ్ జల్లవాల ఎమిహక సాబితు కన్ నుదవ్వా ఫిహిందు సాబితు కమ్మెన్ ఎమిహక నులిబేన్ ఎయ్ ఇలాహ్ బస్వహి కురవ్వి యుసబ్బితుల్లాహు అల్లదీన ఆమను బిల్ కౌలి సాబితు ఫిల్ హయాతి దునియా ఫిల్ ఆఖిరా దునియేగి హయాతు గయ్యాయి ఆఖిరతుగా సాబితు వెగెంబా హగ్గు బహుం లా ఇలాహ ఇల్లల్లాహు మతీగ బహి దునియేగ హయాతు గయ్యాయి ఆఖిరతుగా అల్లాహు సుబ్హాను వ తాలా ఈమాన్ బి మిహున్న సాబితు కం దెవ్వతే కాకు సాబితు కం దెవ్వని అల్లాహు జల్లవాలా దెవ్వని బుమాయికు మెదుకడ మెన్నెతి హుట్టాలు మెన్నెతి గిన గినైన్ అల్లాహు జల్లవాలాయ దువాకొ దెన్నెవుం సాబిత్ కురబు మంగ్ ఎది ఫహి ఎహిదు ఎకం వెగెందే సబబక అళుకముగా హేవ సాలి అమర్తహుగా గాయంబ హుర్మ వాగివెరి వాన కముగే హతర్వణ సబబకి హేవ కంతత్తహుగయాయి కియమంతరికముగా అమలుతహుగా వాగివెరివాణ సబబు హతరుణ సబబకి కసరతుల్ ఇస్తిగ్ఫార్ ఇస్తిగ్ఫారు కురుం గినకురు ఇస్తిగ్ఫారు కురుం గినకురు అలాగే నఫ్సు అళుకమ్మ ఫర్వా కూడవే హివ్వరు దెరవే కురియరా దివుమ్గ షౌగు వెరికన్ నిన్నమ ఏ అళాయం ఒతి అవహ పలి యుక్సిర్ మినల్ ఇస్తిగ్ఫార్ అల్లాహ్ జల్లవాలాయ ఇస్తిగ్ఫారు కురుం గినకురు ఇహ్వాని దరివరునే ఈ అళగ్గె నఫ్సుగా అళుకమ్మ ఫర్వా కూడవే హివ్వరు నెతివే కురియరా దివుముగ షౌగు వెరికం నెన్నమ అవహ కురం వికమకి కొబా పల్ యుక్సిర్ మినల్ ఇస్తిగ్ఫార్ అల్లాహు జల్లవాలా ఇస్తిగ్ఫారు కురుం గిన కురంబి ఇకలాంగి జల్లవాలా బస్వహి కురహ పదే వానిస్తగ్ఫిరు రబ్బకుం అది త్యబా మీహుంగే వెరి ఇలాహుగ హదరతుం ఫాఫు సోమంగి త్యబామున్ దేశే ఇవై ఇస్తిగ్ఫారు కుర్మ త్యబామం అవస్కురాషే సుమ్మ తూబు ఇలైహి అది ఎకలాంగ త్యబామున్ తవబావాషే యుమత్తియుకుం మతాఅన్ హసనన్ ఇలా అజలిం ముసమ్మా ఎహిదు కండేళుగెంబా అజలు హమజోమ దాందెన్ రగలు తిరుళు మెగ్గ ఎకలాంగ త్యబామున్ లహట్టవానితే యుమత్తియుకుం మతాఅన్ హసనన్ ఎకలాంగ జల్లవాల త్యబామిహున్న రంగళు హేవ్ దేవమణ దెవ్వముగా వాణితే మ్యాయతుగా మివ యుమత్తియుకుం మతా అన్ హసనన్ యుమత్తియుకుం మతా అన్ హసనన్ రంగళు గొత్త త్యమం అల్లాహు త్యబామిహున్న ఏగమతిగా లహట్టవాణి ఏమ రగలు గొతుగా ఎకలా త్యబం లహట్టవాణి గుణం మురాదకి కొబ యుమత్తియుకుం మతా అన్ హసనన్ ఎబహి ರಂಗಳು ಅಳುಕಂತ ಹೋಗ ಮತೀಗ ತಿಮಂಗದ ತ್ಯಬ ಮುಲ್ಲ ಹಟ್ಟವಾಣಮೆ. ಹೇವೋ ಅಮರಿತ ಹೋಗ ತಿಮಂಗದ ತ್ಯಬ ಮುಲ್ಲ ಹಟ್ಟವಾಣಮೆ. ರಗಳು ದಿರುಳು ಮೆಗ್ಗ ತಿಮಂಗದ ತ್ಯಬ ಮುಲ್ಲ ಹಟ್ಟವಾಣಮೆ. ರಗಳು ಸಿಹತೆಗ್ಗ ತ್ಯಬ ಮು ತಿಮಂಗದ ಲಹಟ್ಟವಾಣಮೆ. ಹುರಿಹಾ ರಂಗಳೆ ಹುರಿಯ ಹೇವ ಕಮೆಗ್ಗ ಕಲಾಂಗ ತ್ಯಬ ಮುಲ್ಲ ಹಟ್ಟವಾಣಮೆ. ವಾ ನಿಸ್ತಗಫಿರು ರಬ್ಬಕುಂ ತ್ಯಬ ಮಿಹುಂಗು ರಬ್ಬ ತ್ಯಬ ಮಿಸ್ತಗಫಾರ್ ಖುರಾಶೆ. ಸುಮ್ಮ ತೂಬು ಇಲೈ ಎ ಕಲಾಂಗಿಯ ಗಿನಗುಣ ತ್ಯಬಮು ತವಬಾವಾಶೆ. ಎಹಿದು ಎಕಲಾಂಗ ಜಲ್ಲವಾಲ ತ್ಯಬಾಮು ರಂಗಳು ಗೊತ್ತಹುಗ ಮತೀಗ ಎಕಲಾಂಗ ತ್ಯಬಾಮು ಲಹಟ್ಟವಾಣೆ. ಉಮಾಯಿಕು ಮೀ ಅಳುಕಮುಗ ಫರ್ವಾ ಕುಡವೆ. ಅಳುಕಮುಗ ಮಚ್ಚಂ ಬುರವೆ. ಈ ಅಳುಕಮುಗ ಮಚ್ಚಂ ಕುರಿಯರಾದ್ಯಮುಗ ಶೌಗುವೆರಿಕ ನೆತಿವೆಜ್ಜೆಹಿದು ಎಮ್ಮೆ ಫುರಿಯಮ್ಮೆ ಕುರಂಬಿ ಎಕ್ಕಂತ. ಅಲ್ಲಾಹು ಜಲ್ಲವಾಲ ಎಂ ಇಸ್ತಿಗ್ಫಾರ್ ಕುರುಂ ಗಿನ ಕುರಂಬಿ. ಪಹೆ ಎಹಿದು ಕಿಯಮಂತರು ಕಮುಗ ಅಮೃತ ಕುರುಮುಗ ಏನಾಯಂ ವಾಗಿರಿವಾಣೆ ಸೌಬೆ ಕಮ್ಗಾವಿ ಫಸ್ವಣೈ ಅದಮು ತವಸ್ಸು ಫಿ ಫುದೂಲಿಲ್ ಉಮೂರ್. ಆದಮಿ ಏನ ಕೊಮ್ಮೆಹೆಂ ಕುರ್ಮಂ ಹಾಜ ಜಹಿಫಾವ ನುವತ ಬೇಣು ಜಹಿಫಾವ ಕಂಕ ನೂ ಕಮುಗ ಎಫದ ಕಂಕಮೆನ್ ನೂ ಎಹಂಬಿರು ಎಕಂ ಕಮುಗ ಮಾ ಬೊಡಂ ಎಕಮುಗ ತನವಸ್ವೆ ನುದಿಯು. ಮಾ ಬೊಡಂ ಎಕಂ ಕಮುಗ ತನವಸ್ವೆ ನುದಿಯು ಕೊಬಾಮಿಗೆ ಮಾಣೇಕಿ ಸೌಬಕಿ ಅತ್ತವಸ್ಸ ಫಿ ಫುದೂಲಿಲ್ ಉಮೂರ್ ಇಯಂ ಹಾಜ ಜಹಿಫಾ ನುವ ಇಯ ಬೇಣು ಜಹಿಫಾವ ನುವ ಕಂಕಮುಗ ಮಾ ಬೊಡ ಏಕಂಕಮುಗ ಕುರಿಯರ ದಿಯಾಮ ನುವತ ಏಕಂಕಮುಗ ಮಾ ಬೊಡ ತನಮಸ್ವೆಗೆನ್ ದಿಯಾಮ. ಕಿಹಿನೆ ವಣಿ ಯುಬಿದಿಲ್ ಇನ್ಸಾನ್ ಅನ್ ಇಕ್ಬಾಲ್ ಇಲ ತಾ. ಅಲ್ಲಾಹ ಕಿಯಮನ್ ತೆರಿವು ಮಾಯ್ ಏಕಲಾಂಗೆ ಕುತ್ತಂ ಬುಮುಗ ಇನ್ಸಾನ ದುರ್ವೆಗೆಂದೆ ದುರ್ವೆಗೆಂದೆ. ಮಿ ಮೌದೋಗ ಅಡುವಹಾಲ ಇಮಾಮ್ ಇಬ್ನುಲ್ ಕೈಯಿಂ ವಿದಾಳು ಫಾ ಬಸ್ಪುಳೆ. ವಿದಾಳುವಿ ಫುದೂಲುಲ್ ಉಮೂರ್ ಇನ್ಸಾನ ಎಂ ಹಾಜೆ ಜಹಿಫ ನುವ ಇಯ ಬೇಣು ಜಹಿಫ ನುವ ಕಂತತ್ತೋಗ ಮಿಸಾಲಕಿ ಕ ಕಸರತುಲ್ ಕಲಾಂ ವಾಹಕ ದೆಕ್ಕು ಗಿನವು ಫೀಮಾ ಲಾ ಯಂಫಾಉ ಇಬ್ಬಿಸ್ ಕಹಲ ಫಾಯ್ದ ನುಕುರ ವಾಹಕ ವಾಹಕ ದೆಕ್ಕು ಗಿನಕುರ್ ವ ಕಸರತು ದಹಿಕ್ ಅದಿ ಗಿನಗಿನಾಂ ಎಮಿಹಕು ಹೀಹೆದು ಗಿನಗಿನಾಂ ಎಮಿಹಕು ಹೀಹದನಿ ಸೋಬಕಿ ಫೈನ್ನ ಕಸರತು ದಹಿಕ್ ಪಹ್ಯಮ ಕಶೋರು ಗಿನಾಂ ಇನ್ಸಾನ ಹೀಹೆದುಮಕಿ ಏನಾಗೆ ಹಿಂಗ್ ಹರ್ಕೊಲ್ಲಾಣ ಕಮಕೆ ವ ಕಸರತುಲ್ ಮುಖಾಲತ ಲಿನ್ನಾಸ್ ಅದಿ ಹಾಜತೆನ್ನೆತಿ ಬೇಣುಮೆನ್ನೆತಿ ಮೀಸ್ತಕುನ್ನ ಮಸ್ಸುಣಿವೆ ಎಕುಗಾವುಳು ಗಿನಕುರ್ಮೆ ಸಬಬಕಿ ಇನ್ಸಾನ ಏನ ಹಾಜ ಜಹಿಫಾವೇ ಉಜ್ಲಾಯ ಇನ್ಸಾನವೇ ಏನಾಗ ನಫ್ಸಂ ಹಾಜ ಜಹಿಫ ಉಜ್ಲಾಯ ಏನು ಎಕಣಿವೆರಿವು ಮಬ್ಬಸ್ ಏ ಕೀಬೆಗೆ ಏಯ್ ಏನಾಗೆ ನಫ್ಸು ಹಿಸಾಬು ಕುರ್ಮಾಯಿ ಏನಾಗೆ ನಫ್ಸು ಮಿಜಾನ್ ಕೊಲ್ಲು ಮಟ್ಟಕೆ ವಯಾರಿಫು ಮಿನ್ಹ ವಯಾರಿಫು ಫೀಹ ತಕ್ಸೀರ ಅದಿ ಏನ ಎಕಣಿವೆ ಎಕಣಿವೆ ಏನಾಗ ನಫ್ಸಂ ಹದಾಂ ಕುರಣಿ ಏನಾಗ ನಫ್ಸುಗಾವ ಕುತ್ತ ಏನಾಗ ನಫ್ಸುಗಾವ ಫರ್ವಾ ಕೂಡ ಕುರುಂತ ಏನಾಗ ನಫ್ಸುಗಾವ ಇಹುಮಾಲು ಹದಾಂ ಕುರ್ಮಟ್ಟಕೆ ವ ಕಸ್ರತು ನೌಮಿ ಏನ ಹಾಜ ಜಹಿಫಾವ ಮಿಂಬರಬುರಿ ಗಿನಾ ನಿದುಮಾಯಿ ಫಹೆ ಏಯ್ ತದಹಬು ಕಸೀರ ಮಿನ ಖೈರಾತ್ ವರಗ್ಗಿನ ಹೇವ ಕಂತತ್ತಂಗ್ ಏನಾಗೆ ಕಿಬ ಫಾಯಿತ್ವೆಗೆಂದಾಣ ಸೌಬೆ ಕಮ್ಗಾವೆ ಅದ್ವಿ ಸಿಬನ್ ಕೈಯಿಂ ವಿದಾಳೆ ಫಾವೆ ದೇವಸ್ಥರುಗೆ ಮೀಸ್ತಹುಂಗೆ ಕಿಬಾನ್ ತಿಬಾ ದುರ್ವಂ ಹುಟ್ಟೆ ಹವಾ ನಫ್ಸುಗೆ ಫಿತ್ನವರಿ ಕಮುಗೆ ಜಹಿಫಾವ ಹವಾ ನಫ್ಸುಗ ಹುಲಿ ವೆರಿಯಾಯಾಯ್ ಏನ ದುನಿಯ ಫೆನಿ ಎಮಿಹಕ ದುನಿಯ ಫೆನಿ ಏ ದುನಿಯ ಫೆನಿ ಏಯ ಬೇಣು ವೆಗೆನ್ ದುನಿಯೇಗೆ ಸಾಹಿಬಾ ಕಮ್ಗಾವಾ ಮೀಹಾಗ ಪರಾತುನ್ನೆ ಏಮು ಕೊಮ್ಮೆ ನಫ್ಸಂಗ್ ಹೆಂಗೆ ಏನ ಹಾಜ ಜಹಿಫಾ ಕಂತತ್ತ ಕೆವ್ವೆ ಮಿಸಾಲಕ ಬೇರ್ತರೆ ಅನ್ನುಕುತು ಹಾಜ ಜಹಿಫಾ ಕಂತತ್ತ ಕೆವ್ವೆ ಎಚ್ಚೆಹಿ ಗಣ್ಣ ನುಕುತುಮಾಯ್ ಮೀಸ್ ಮಿಹುಣ ಬದ್ದಲು ಕುರ ನುಕುತುಮಾಯ್ ಏಕೆ ತಂತನಂ ಏನು ದಿವುಮಾಯ್ ಮಿಕೊತ ನ್ವೇರ ನುಕುಣ್ಣಂಜೆ ಏಕಮಕು ಬೇರ ನುಕುತು ತವಸ್ಸೋ ಕೊಲ್ಲಣಿ ಹಾಜತೆ ನೆಗ್ಗೊತುಗೆ ಏಹಿದು ಇನ್ಸಾನಾಗೆ ನಫ್ಸು ಲಿಬಿಗೆಂದನಿ ದುನಿಯ ಇನ್ಸಾನಾಗೆ ನಫ್ಸು ಹಿಂದು ಲೆಬಿಗೆಂದನಿ ದುನಿಯ ವಾಹಕ ದಕ್ಕನ್ ಜೆಹೆ ಎ ವಾಹಕಿ ಅಕಿ ಹಾಜ ಜೈಫುರಿ ವಾಹಕ ತಕೆತ್ತ ಎ ವಾಹಕಿ ಅಕಿ ಬೇಣು ಜೈಫುರಿ ವಾಹಕ ತಕೆತ್ತ ದಕ್ಕಂಬಿ ಏಕಮಕು ಹಾಜತೆನ್ನೆತಿ ಬೇಣು ಮೆನ್ನೆತಿ ವಾಹಕತಂ ಏನ ಗಿನಕುರಂ ಫಟ್ಟಾಫಿ ಕಮುಗ ವಾಣಂ ಏಗ ಸೋಬು ನುಕುಣ್ಣಾಣಿ ಹಿದ್ದತಿ ವಾಹಕತ ಏನಾಗೆ ಮಚ್ಚಂಗ ಏನ ಅಟ್ಟಕ ವಾಹಕೆಯನ್ನು ಉಮಾಯಕೀಗ ತವಸ್ಸು ಫಿ ಫುದೂಲಿಲ್ ಉಮೂರ್ ಇಯಂ ಹಾಜ ಜಹಿಫ ನುವ ಇಯಂ ಇನ್ಸಾನ ಬೇಣು ಜಹಿಫ ನುವ ಕಂತತ್ತ ಹೋಗ ಮಾ ಬಡ ತನವಸ್ವೆ ದಿಯುಮು ಏ ಸೌಬೆ ಕಮ್ಗಾವೆ heo salihu amal kurnuata Allah jalla wala kutam bumong insana durkurwa kame gotuge durkurwa kame gotuge buma eku kitam majlis ta vegende timayang haram vegenbi majlis ta ke gotuge kitam majlis vegende etanuga dakka wahagata ki haram vegenbi wahagata ke gotuge wallah miya dadi veni tima idegule abinge wahakas ಆಮು ಮೀಹುಂ ತಿಬೆ ಮಜ್ಲಿಸ್ ಹೋಗದ ಅಕ್ಕಾಲ ವಾಹಕ ಹಸ್ಬುನ್ ಅಲ್ಲಾಹ್ ವನಿಮ್ ಅಲ್ ವಕೀಲ್ ತಿಮಾಗೆ ಅಂಹೆನ್ ದರಿಗೆ ವಾಹಕ ಏಮ್ ಮಿಹುಂ ಮಜ್ರಿ ಹೆಬ್ಬಾವಂ ಎ ಮಜ್ರಿ ವಾಹದಕ್ಕ ತಿಮಾ ಲೋಬಿ ಕೊರಮತ ತಿಮಾಗೆ ಅಂಹೆನ್ ದರಿಗೆ ವಾಹಕ ಬಯಕು ಮಿಹುಂ ಮಜ್ರಿಸ್ ಹದಾಗೆ ತಿಬೆ ಎ ಮಜ್ರಿಸ್ ಹೋಗದ ಅಕ್ಕ ಏಹೆ ಕಮ್ಗ ವಾಣಮ ತಿಮಾ ಸ್ಮಿದಕ್ಕನಿ ಮೀಹೆ ಗಂಗೆನ್ ದರಿಗೆ ವಾಹಕೆ ಯಾ ಸುಬಹಾನ್ ಅಲ್ಲಾಹ್ ಮೀ ಬಾವೈ ಎ ಮಜಾಲಿಸ್ ತಹುಗೆ ಮೇವಾ ಕಮ್ಗ ವೆಫಾವಾ ಇಚ್ಚಕಿಯೇ ಮಿ ಬಾವೆ ಎ ಮಜಾಲಿಸ್ ತಹುಗೆ ಮೇವಾ ಕಮ್ಗೆ ವೆಫಾವಾ ಮೇವಾ ಯಕಿಯೇ ಬುಮಾಯಕು ಮಿಫದ ಅಮರ್ತ ಕುರುಮುಗೆ ಹಿತಿ ನತೀಜಾಯಕಿ ಕೊಬ ಏಗೆ ಹಿತಿ ನತೀಜಾಯಕಿ ತಿಮ ಅಲ್ಲಾಹು ಜಲ್ಲ ವಾಲಾಯಂ ಇಕ್ಬಾಲು ಕುರು ಎಕಲಾಂಗೆ ಕುತ್ತಂ ಬುಮಾಯ್ ಎಕಲಾಂಗೆ ಬೋಲೆ ಬುಮುಗೆ ಮಗು ದುರ್ವೆಗೆಂದಿಯು ದುರ್ವೆಗೆಂದಿಯು ಹ ಮೆಗೊತ ತಿಮಾಯಂ ಅಲ್ಲಾಹ್ ಜಲ್ಲ ವಾಲ ದೆವ್ವಫಾ ಮುದ ಏಯ್ ಫಾಸಾ ಕಮುಗ ವಿಯಸ್ ಹಾಜ ಜೆಹಿಫಾ ಗೊತ್ತುಗೆ ಹೇದ ಕುರಂಬಿ ಏನಾಯ ಬೇಣು ಜೆಹಿಫಾ ಕಂದತ್ತುಗೆ ಹೇದ ಕುರಂಬಿ ಏಕಮಕು ದೇನ್ ಎಕುವೆಕೀಗ ಹುಳುವಾಲಾಗೆ ಏ ಅಮ್ಮುಸುಗೆ ತೆರೆಗೆ ಎಬ್ಬೆ ಹೆಚ್ಚನ್ನು ಬಾವ ಹೇದ ಕೊಲ್ಲಾಫಿ ಕಮ್ಗ ವಾಣಮ ಕಿಹಿನ ಕಂ ವೆಗೆಂದಾಣಿ ಇಸ್ರಾಫ ಏ ವೆಗೆಂದಾಣಿ ಇಸ್ರಾಫ ಇಸ್ರಾಫ್ ಕಮ್ಗ ಬೊಮುಂ ಏಗೆ ತಹಮ್ಮುಲ್ ಕುರನ್ ಜೆಹೆ ವೇನಾಯ್ ಏಗೆ ತಹಮ್ಮುಲ್ ಕುರನ್ ಜೆಹೆ ಅಜಾಬ್ ಉಫುಲನ್ ಜೆಹೆ ನೀ ಏಮಿಹ ಏಯಾ ಏಕು ಏ ಕಂ ವೆಗೆಂದಣಿ ಅಲ್ಲಾಹು ಜಲ್ಲ ವಾಲಾಯ ಕಿಯಮಂಗ ತುಮಾಯ್ ಕುತ್ತಂ ಬುಮುಂ ಇನ್ಸಾನ ದುರ್ಕುರಾ ಸೌಬೆ ಕಮ್ಗೆ ಇನ್ಸಾನ ದುರ್ಕುರಾ ಸೌಬೆ ಕಮ್ಗೆ ವೆಗೆಂದೆ ಉಮಾಯಕೀಗ ಮಿ ಫಸವಣ ಸಬಬು ಆದಮು ತವಸ್ಸು ಫಿ ಫುದೂಲುಲ್ ಉಮೂರ್ ಏಯಂ ಹಾಜ ಜಹಿ ಫನುವಾ ಏಯ ಬೇಣು ಜಹಿ ಫನುವಾ ಕಂಕಮ್ಮುಗೆ ಏಯ್ ಬಸ್ಬುಣು ಕಮ್ಗಾವಿಯಸ್ ನಿದುಂ ಕಮ್ಗಾವಿಯಸ್ ಬೇರ್ತೆರನ್ನುಕುಂ ಕಮ್ಗಾವಿಯಸ್ ಮಿಸ್ತಗುನ್ನ ಬದ್ದಲು ಕುನು ಕಮ್ಗಾವಿಯಸ್ ಹಾಜ ಜಹಿ ಫನುವಾ ಕಂದತ್ತ ಹೋಗ ಮಾ ಬೊಡ ತನಮಸ್ ವೆಗೆಂದಿಯು ಮಿ ಅಲ್ಲಾಹ್ ಜಲ್ಲ ವಾಲ ಕಿಯಮಂಗ ತುಮುಂ ಇನ್ಸಾನ ದುರ್ಕುರುವ ಏಕಮುಂ ಏನ ಪುರಗಸ್ ದೇಫರ ಸೌಬ ತಹುಗೆ ತೆರೆ ಸಬಬೆ ಬುಮಾ ಏಕೀಗ ಏನಾಯ ಕುತ್ತ ಬುಮುಗ ವಾಗಿ ವೆರಿ ಕನ್ ಲಿಮುಗ ಬದಲುಗ ನೇಗಿ ನಮವೆಸ್ ಏನಾಯ ಮಿ ಲಿಬಿಗೆನ್ ದಣಿ ಪುರಗಸ್ ದಿನಮುಗೆ ಮಗುತ ಹವನ ಸೌಬಕಿ ಅರ್ರಿಫುಕ ಸಾಲಿಹ ಸಾಲಿಹು ಎಕ್ವೇರಿನ್ ತಕೆ ಲಿಬಿಗೆನ್ ದಿಯು ನುವತ ಹಾಸಿಲು ಕುರು ನುವತ ಹೋದು ಸಾಲಿಹು ಹೇವು ಲಫಾ ಎಕ್ವೇರಿನ್ ತಕೆ ಆದೆ ಏಯ್ ಫಿರಿಯ ಕಮ್ಗ ವಿಯಸ್ ರಹಮತ್ ತೆರಿಯ ಕಮ್ಗ ವಿಯಸ್ ವ್ಯಫಾರಿಗೆ ಬಾವೆರಿಯ ಕಮ್ಗ ವಿಯಸ್ ಸಾಲಿಹು ಎಕ್ವೇರಿನ್ ತಕೆ ಏನ ಹೋದು ಫಹೆ ಮೀ ಎಹಿದು ಅಲ್ಲಾಹ್ ಜಲ್ಲವಾಲ ಕಿಯಮನ್ ತೆರಿವು ಮಾ ಎಕಲಾಂಗೆ ಬೋಲೆ ಬುಮುಗ ಏನಾಯ ವಾಗಿ ವೆರಿ ಕನ್ ಲಿಬೇನ ಸೌಬೆ ಕಮ್ಗಾಯ್ವೆ ಸಬಬೆ ಕಮ್ಗಾಯ್ವೆ ಹೇವು ಲಫಾ ಸಾಲಿಹು ಎಕ್ವೇರಿನ್ ನಕಿ ತಿಮಾಯಂ ಹೇವು ಕಂ ಕಮ್ಗ ಮಶಗೂಲು ಕುರುವ ಎಗೊತುಗ ಗಾಯಂ ಕುರುಮ ಲಿಬೆ ವರಬ್ಬೊಡು ವಸೀಲತೆ ಮೈ ನಬಿ ಸಲ್ಲಲ್ಲಾಹ ಅಲೈ ವಸಲ್ಲಂಗೆ ಹದೀಸ್ ಫುಳ ಬಲಾಲಮ ಅಲ್ ಮರು ಅಲ ದೀನಿ ಖಲೀಲಿ ಕೊಮ್ಮೆ ಮೀಹಕ್ವೆ ಸ್ವಾಹುಷಿ ಏನಾಗೆ ಖಲೀಲುಗೆ ದೀನುಗೆ ಮತೀಗೆ ಏ ಬೈ ಏನಾಗೆ ರಹಮತ್ತೆರ್ಯ ಏನಾಗೆ ಹಯಾತುಗೆ ಬಾವಿರ್ಯ ಏನಾಗೆ ಸ್ವಾಹಿಬ ಏನಾಗೆ ಎಕ್ವೆರಿಯಾಗೆ ದೀನುಗೆ ಮತೀಗೆ ಫಲ್ ಯಂ ದೊರ್ ಫೈ ತ್ಯಬಾ ಮೀಹು ಕುರ ಮೀಹಕು ಬಲಾಶೆ ಅಹದುಕುಂ ಮನ್ ಯು ಹಾಲಿಲ್ ಪೈ ತ್ಯಬಾಮಿ ಹುಂಗೆ ತೆರೆ ಕೊಮ್ಮ ಮೀಹಕುಸ್ ಏನ ಎಕೀಗ ಎಕ್ವೆರಿವೆ ಉಳೆನಿ ಕಾಕ ಎಕುಗ ಕಂ ಬೆಲುಂ ಹುಟ್ಟೆ ಯಾನಿ ಮನ್ ಯು ಸಾಹಿಬ್ ಏನ ಎಕೀಗ ಎಕ್ವೆರಿವೆ ಎಮಿಹಕ ಎಕೀಗ ಏನ ಉಳೆನಿ ಕಾಕ ಎಕುಗೊತ್ತೋ ಏನ ಬಲಾಶೆ ಕೀವೆಗೆ ರಸು ಸಮೀಪದ ಹದಿಫು ಕುರೆವಿ ಸೌಬಕಿ ಏಯ್ ನತೀಜಾಯನ್ನು ಕುಣ್ಣಾತೀವೆ ಏಗೆಂಗ್ ನತೀಜಾಯನ್ನು ಕುಣ್ಣಾತೀವೆ ಅಲ್ಲಾಹು ಜಲ್ಲವಾಲ ಮಿಮೌದೂಗ ಕೀರ್ತ್ ಗುರುವಾನುಗ ವಹಿ ಕುರಾವಣಿ ಕಿಹಿನಕು ಅಲ್ ಅಖಿಲ್ಲಾಉ ಯೌಮಇದಿನ್ ಬಾಧುಹುಮ್ ಲಿಬಾಧಿನ್ ಅದುವ್ವುನ್ ಇಲ್ಲಲ್ ಮುತ್ತಕೀನ್ ಎಕ್ವೆರಿಂ ಎದುವಹುಂ ಎಬ್ಬಯಕು ಅಣಬ್ಬಯಕ ವಾಹುಷಿ ದುಷ್ಮನುಂ ಕಮುಗೆ ತಕ್ವಾ ವೆರಿ ಮೆನುವಿಯೇ ತಕ್ವಾ ವೆರಿ ಮೆನುವಿಯೇ ವುಮುಂ ಸಾಹಿಬಾಗೆ ಗೊತುಗ ಖಿಯಾರ್ ಕುರುಂ ವಣಿ ಅಹುಲು ತಕ್ವಾ ತಕ್ವಾಗ ಅಹುಲು ವೆರಿ ದೀನಿ ಅಹುಲು ವೆರಿ ತಿಮಾಯಂ ಹೇವು ಕಂತತ್ತ ಹೋಗ ಶಾಗು ವೆರಿ ಕುರು ಅಹುಲು ವೆರಿ ತಿಮಾಯಂ ಹೇವು ಅಮಲು ತಕ ಮಗುದಕ್ಕಾದೆ ಅಹುಲು ವೆರಿ ತಿಮಾಯಂ ನಸೆಹೆತ್ತರಿವ ಅಹುಲು ವೆರಿ ತಿಮಾಯಂ ಹೇವು ಕಂಕಮುಗ ಶಾಗು ವೆರಿ ಕುರು ಅಹುಲು ವೆರಿ ತಿಮಾಯಂ ಹೇವು ಕಂತತ್ತ ಹೋಗ අතුක හිපාගෙන් තිමායන් හෙවකන්තත්තහුග ගොවාගෙන් හෙවකංකමුග කුරියරාදියුම වාදවරිව අහුළු වෙරින් ආද මී සාහිබුන්ගේ ගොතුග හියාර කුරුම් අහුළු වෙරින්නකි අල් අහිල්ලාඋ යවමඉදින් බාදුහුම් ලිබාදින් අදුවන් ඉල්ලල් මුත්තකීන් එක්වරින් එදුවහුන් එබ්බයක අනබ්බයක වාහුෂී දුෂ්මනුන් කමුගේ තගවාවෙරින් ෆියවය බුමයකීග අල්له ජල්ලවාලා ලෝබොඩි ගන්නවනි තකවාවෙරින් සෝලිහුන් ඒනයි හෙවකන් කමුග වාගවෙරිවානෙ රඟලු බයකු ඒන එක්වරින් තහ ගොතු ය ියාර කුරුම් මේ අල්له ජල්ලවා ලෝබොඩි ගන්නවන් ලෝබොඩි ගන්නවා ගොයි එහෙම දුනිය මතීග එකමං සෞබුතකෙවේ අදි එයා එකීග ආහිරතුග එකමුගා අලායන් ඒගේ හොනි මීරුකමයි අදි ඒග ඒනායන් හෙෝ නතිජයි දුවහුගා ලිබිගෙන්ද එපදැ මෙවනි ආයතුගේ එක්වරින් එදුවහුන් එබහි ගියාමෙද්දුවහුන් එබ්බයො කනබ්බයක වාහුෂී දුෂ්මනුන් කමුගේ තකුවාවෙරින් ෆියවේ බුමා එකීග දුනිය මතීග එ මහබ්බා එක්වරින් ගොතුගවී රහමත්තෙරින් ගොතුගාවී බෑවරයා ගොතුග වැහුලි වෙරයාගේ ලෝබි වනි කොංකහ ලොබ්බෙ ගොතුගේ වනි හාලිස් වෙගෙන්වා අල්له හට්ටකා බෙවුණු ලොයිබ්බෙගේ ගොතුගේ වොමුන් ඒග සබබුන් මී අල්له කියමන් වුම කුත්තම් වුම වාගි වෙරිවෙගෙන්වා එම්මෙ බොඩු එ සබබු එම්මෙ බොඩ සබබු කමුගයි වේ එකවරින්ගේ ගොතුග නුවත එකවරින්ගේ ගොතුගාවී පරාත්තහුග නුරක්කා බොඩුකම් වති කිහාවරක එයි ඒග නුරක්කා බොඩොති කිහාවරක ඒනායන් කන්ත හෙව අමලා ඇදි හෙව අමලිතහුගා කන්තත්තහුගා එංගිවෙස් නේගිවෙස් ඒන නුබ අමරිතහුගේ තෙරේ වෙට්ටි දියුම සෞබෙක්කමුගයි වේ එහා වෙසේග නුරක්කාකෙන් බොඩු මි මෞදෝග ඉමාමු ශාෆිී රහිමහුල්ලා විදාළුවනි එමීහෙක්ගේ අහුන්නකි ඉතුබාරු හිෆේ තෙදුවරීන් ගොතුගා වාන් ජෙහේ ෆදයින් ඒනා එකුගා උලේ අහුන් සාහිබුන්නකි තෙදුබස් බුණ අදි වෆාතෙරි අහුළුවෙරින් ගොතුගා වාන් ජෙහේ විස්නාල තසබුර කොල්ලා හියාල ගැනලා ඉමාමු ශාෆිී කීකේ විදාළුවි එමීහෙක්ගේ අහුන්නකි ඉතුබාරු හිෆේ තෙදුවරින් ගොතුගා වාන් ජෙහේ ෆදයින් මනෙකි වාන් ජෙහේනේ ඉතුබාර හිෆේ තෙදුවරින් කමුග වාන් ජෙහේනේ එයා එකු ඒනායා එකුගා උලේ අහුන් එ ෆරා එතහෙකි එයි තෙදුබස් පුුණා අදි වෆාතෙරි අහුළිවෙරින් ගොතුගා වාන් ජෙහේනේ එහෙන් නූ කමුග වානමේ එකුගා උළුන් හෙවුණුවාන එකුගා උළුන් හෙවුණුවාන අල් මරු අලා දීනි හලීලි කොම්ම මිහකු ස්වාහුෂී ඒනාගේ හලීල් එකවරයා රහමැත්තරයා බෑවරයාගේ දීනු මතීගේ ඒ දොගවරින් කමු ගවානම දොගවරින් ඒ තෙදුවරින් කමු ගවානම තෙදුවරිය ඒනාගේ අහාගේ හලීලුග දීනුග මතීගේ කොම්මිමකු ස්වාහුෂි එම එමි ගහොන්නකි ඉතුවාරිපේ තෙදුවරින් ගොතු ගවාන් ජෙහේක මෙමවදෝග අල්හාෆිල් ඉමාම් ඉබන් හිබ්බාන් රහිම හොද විදාාල පෑවේ විසනුන්තෙරිකමයි දීම්වෙරිකමයි ඉල්මුග ඉතුරු රිවෙති අහුලාගා රිවෙති අහුලාගුග ෆදුලුවෙරි ෆරාතෙ ගොතුගවා සාලිහොන්නා එකු උළෙ බොඩුවෙෆාවා බුද්ධවෙරි ෆරාතක එකීග මෙනුවී අහුවන්තකමයි රොහමෙත්තෙරිකමුග ගොළුන් බුද්ධිවරයා නුභාවවානේ බේනු වෙත බුද්ධවරිය ගොතුගවා එයි බුද්ධිවරිය කමුගා වානම ඒන ගුළුම් බාවවානී විසනුන්තෙරිකමයි දීම්වෙරිකමයි ඉල්මුග ඉතුරු රිවෙති අහුලාගුග ෆදුරුවෙරි හෙව ෆරාතෙ ගොතුගවා සාලිහක එකීග එයි බුද්ධිවරයාගේ ඒනාග රහමැත්තෙරින් ගැංගුලේ ගොයි එහෙම සාලිහුන්නා එකු උළ බොඩුවෙෆාවා බුද්ධිරි ෆරාතකා මෙනුවී අහුවන්තකමා රහමැත්තෙරිකමුග ගුළුන් බුද්ධිවරයා නුභාවවානේ එහෙම ගමාරකවීම තන්දොරණේගේ මොයේකවීම හමනු ජෙහෙ මිහකවීම ඒන ගුළුම් බාවානී ජෙහුණු හා මිහකය ඒග නතිජාවනි කිහිනෙ තිමා අල්له කුත්තම්බුමුන් දුරුකොරු කියමන්තෙරිකමුග අමලුන් ඒන ෆස් ජෙහුන් ඒ අමරතහුගා වාදවරිය කුරියරාදියමුගා මසකතෙන් නුකුරු මි බලාවෙරිකම් මි මුසීබාන් මි ආෆායි ඒනා වනි තහම්මලු කුරා ෆරාතෙ ගොතුගේ අදියස් ඉමාම ඉබින් හිබ්බාන් රහිමහුල්ලා විදාළුවනි එහෙනි හැම කෂවරුන් ජාහිලුන්නා එකු උළ බොඩුවෙෆාවා බුද්ධිවරියකා එකු ජාහිලුන්නා එකීගා උළවුණු බුද්ධිවරියෙම්මි හම කෂවරුන් ජාහිලුන්නා එකු උළ බොඩුවෙෆාවා බුද්ධිවරියකා එකු රහමැත්තෙරිකමුගා එකුව උළුම වුරෙ බුද්ධිවරින්නා එකු උළ බොඩුවෙෆාවා විසනුන් කොෂි මිහකා එකීගා උළුන් හෙවකම් බොඩුවගෙන් වේ ජාහිලුන්නා එකීගා උළෙෆා හුරි බුද්ධිවරියෙන් ಇಫ್ಯದ ಮಿಹಕ ಏಕೀಗ ಉಳುಮ ಬುರೆ ಮಾ ರಂಗಳೆ ಬುದ್ಧಿವೆರಿನ್ನ ಏಕೀಗ ಉಳೆ ಬೊಡೆ ಫಾವ ವಿಷ್ಣು ಕೊಶ ಮಿಹಕ ಏಕೀಗ ಉಳುಂ ಬೆಸ್ ಸಾವಕಿ ಕೀವ್ವೆ ಬುದ್ಧಿವೆರಿನ್ನ ಏಕೀಗ ಉಳೆ ಬೊಡೆ ಫಾವ ವಿಷ್ಣು ಕೊಶ ಮಿಹಕ ಏಕೀಗ ಉಳು ಮಾ ರಂಗಳು ಜಾಹಿಲುನ್ನಕ ಜಾಹಿಲುನ್ನ ಏಕೀಗುಳು ಬುದ್ಧಿವೆರಿ ಕ ಏಕೀಗ ಉಳುಮ ಬುರೆ ಏ ಜಾಹಿಲು ಮಿಹ ವಾಣಿ ಕೊಂಕಾಲ ಮಿಹಕ ಏಯ್ ಏನಾಯ ಮಗುದಕ್ಕಾದೆ ಮಿಹ ಗೊತ್ತುಗೆ ನುವಾಣ್ ಜಾಹಿಲು ಮಿಹ ವಾಣಿ ಏನಾಯ ನುಬಾ ಕಂತ ತಕಾಯ್ ಉರ್ದುನ್ ತಕಾಯ್ ಬೇಕಾರು ಅಮೃತಕ ಮಗುದಕ್ಕಾಯ್ ಫರಾತೆ ಗೊತ್ತುಗೆ ಏಮ ಜಾಹಿಲುನ್ನ ಏಕೀಗ ಉಳುಣು ಬುದ್ಧಿವೆರ್ಯಕ ಏಕೀಗ ಉಳುಮ ಬುರೆ ಬುದ್ಧಿವೆರಿನ ಏಕೀಗ ಉಳಬೊಡು ವಿಷ್ಣು ಕೊಶ ಮಿಹಕ ಏಕೀಗ ಉಳು ಮಾ ಹೇಕಂ ಬೊಡುವೆಗೆಂ ವೇ ಮಿ ಇಲುಂ ವೆರಿಂ ಇಮಾಮುಂ ಎ ವೇಕನು ಎಗಿವಡ ಗಣ್ಣವ ದೆನವಡ ಗಣ್ಣವ ಇನ್ಸಾನ ಏಕೀಗ ಉಳೆ ರಹಮತ್ತೆರಿಂ ಗೊತುಗ ಬ್ಯಾವೆರಿಂಗ್ ಗೊತ್ತುಗಾವ ಫರಾತುಗೆ ಅಸರು ಇನ್ಸಾನ ಕುರಣಿ ಕಿಹಾ ವರಕಕ್ಕ ಕಿಹಾ ವರಕಕ್ಕ ಆಹರ್ಮಗೆ ಮಿಜಮಾನುಗ ದುನಿಯ ಮತೀಗ ತಿಬ್ಬೆವಿ ಬೊಡತಿ ಇಲಿಮೆರಿಗೆ ತೆರೆಗೆ ಹಿಮೆನಿ ವಡಾ ಗಣ್ಣವ ಮದೀನಾಗೆ ಮುಹದ್ದಿಸ್ ಅಲಿ ಅಲ್ಲಾಮ ಅಶೇಖ್ ಅಲ್ ಅಬ್ಬಾದ್ ಹಫಿದಹುಲ್ಲಾಹ್ ವಿದಾಳು ಫಾವಿ ಮಿ ಹದೀಸ್ಗೆ ಶರಹಾಗ ಅಲ್ ಮರು ಅಲ ದೀನಿ ಖಲೀಲಿ ಕೊಮ್ಮೆ ಮೀಹಕ್ಕು ಸ್ವಾಹುಷಿ ಏನಾಗೆ ಖಲೀಲ್ ರಹಮತ್ತಿರಿಯಾಗಿ ದೀನುಗೆ ಮತೀಗೆ ಬ್ಯಾವಿರಿಯಾಗಿ ದೀನುಗೆ ಮತೀಗೆ ಪೈ ತ್ಯಬಾಮಿ ಹುಂತೆರೆ ಕೊಮ್ಮೆ ಮಿಹಕುಸ್ ಏನ ಎಕ್ವೆ ಉಳಣಿ ಕಾಕತ್ತೋ ಬಲಾಶೆ ಶೇಹ್ ವಿದಾಳುವಿ ತಿಬಾ ಹೇವ ಉಲಫ ಎಕ್ವೆರ್ನ ಎಕೀಗ ಮೆನುವಿ ಉಳುಂ ಹಯಾರ್ನು ಕುರಾಶೆ ಏ ಎಕ್ವೆರಿಯಾ ಎಕಿ ತಿಬಾಯ ಕಿಯಮಂತರಿ ಉಮಶಾಯಿ ಹೇವ್ ಅಳುಕಂತ ಕುರ್ಮ ತಿಬಾಯ ವಾಗಿವೆರಿವ ಫರಾತೆ ಕಮ್ಗ ಉಮೆ ಫಾಫತಕ ಉರುದಂತ ಹೋಗ ಮಚ್ಚ ಗೆಂಗೊಸ್ ದೇ ಏ ವಾಗಿವೆರನ್ ಎಕ್ವೆರಿ ನೋಹೋದಾಶೆ ನುವತೆ ಏನಾಗೆ ಸಬಬುಂ ಹಗ್ಗು ಮಗುಂ ಎಕ್ಕಿಬಾವೆ ಗೊಸ್ದಾಣೆ ಅದಿ ಹಗ್ಗು ಅದಿ ಹಗ್ಗು ಮಗಾಯ್ ಸೀದಾ ಮಗುಂ ಎಫ್ಫರ ಕೊಲ್ಲಾಣ ರಹಮೆ ತೆರೆಕ್ಕೆ ನೋಹೋದಾಶೆ ಸೌಬಕಿ ಗಿನ ಮೀಸ್ತಕುಂ ಸೌಬಕಿ ಗಿನ ಮೀಸ್ತಕುನ್ನ ಬಲಾವೆರಿಕಂ ಕುರಿಮತೆ ಫಾ ಬಣಿ ನುಬಾ ಮೀಸ್ತಕುನ್ನಾಯ್ ಮಸ್ಸುನಿವೆ ಎಕ್ವ ಉಳುಮುಗ ಸೌಬುನ್ನೆ ಫಹೆ ದೀನುಗ ಫುರಿಹಮಯ ಗಾಯಂ ವೆಗೆಂಬ ಫಾಯ್ದಾ ಕುರಾಣ ಎಕ್ವೆರಿನ್ನ ರಹಮೆ ತೆರಿಂ ಹೋದುಂ ಏಯ್ ಫಾಯ್ದಾ ಕುರಾಣ ಗೊತೆ ರಹಿಂ ಹಾಫಿದಹುಲ್ಲಾ ವಿದಾಳು ಫಾವೆ ಇನ್ಸಾನ ನೇಗುಣು ಕಮ್ಗವ್ಯಸ್ ದೊಗು ವೆರಿನಾಯ್ ದೊಗು ಹದ ಅಹುಲು ವೆರಿನಾಯ್ ಭೂತಾನು ಹದ ಅಹುಲು ವೆರಿನಾಯ್ ಕೀಗ ಉಳುಮಕಿ ಏನ ಎ ಕಮುಗ ಮಿ ಅಳುಕಂತಕಾಯ್ ಅಲ್ಲಾಹ ಕೇಮಂತರಿ ಕಮುಗ ಏನ ಫುರಗಸ್ ದಿ ಫಹತ ಗೆಂಗೊಸ್ ಏನ ವಾ ವದ್ದಾಲಾಣ ಸೌಬೆ ಕಮ್ಗಾಯ್ವೆ ಉಮಾ ಎಕು ಇಲಿಂ ಮೆರಿ ಮಿ ಹದೀಸ್ಗೆ ಮಚ್ಚಂ ಎತ್ತಮ್ಮೆ ಎತ್ತಗ್ಗಿನ ಗೊಗ್ಗೊತ್ತಕುಂ ಎತ್ತಗ್ಗಿನ ಗೊಗ್ಗೊತ್ತಹಕುಂ ವಿದಾಳ ಫಾ ಮಿ ಬಣಿ ಮಿ ಬಸ್ಫುಳ್ತ ಮಿ ಫಹುಗೆ ದೋಸ್ತ ಹೋಗ ದುನಿಯ ದೂಖುರವಿ ಅಲ್ಲಿ ಅಲ್ಲಾಮ ಇಮಾಮ್ ನಾಸಿರ್ ಶಾದಿ ರಹಿಮಹುಲ್ಲಾ ವಿದಾಳುವಣಿ ಇನ್ಸಾನ ಕಂ ಹಾಸಿಲ್ ಕುರವೇನೆ ಎಮ್ಮೆ ಬಡು ಎಚ್ಚಕಿ ಲಿಬೇನೆ ಎಮ್ಮೆ ಬಡು ಗನೀಮಾಯಕಿ ಹೇವಲ ಫಾ ರಹಮತ್ತೆರಿ ತಕೆ ಲಿಬುಮೆ ಹಯಾತುಗ ಅದಿ ಮರುಮ ಫಹುಗಾ ವೆಸ್ ಎ ರಹಮತ್ತೆರಿಂಗೆ ಫರಾತುಂ ದುಆ ಲಿಬಿಗೆನ್ ದಿಯುಮೆ ವಿಸ್ನಾಲ ವಿಸ್ನಾಲ ದುನಿಯೇಗ ತಿಮಾಯಂ ಹೇವ ದುಆ ಕೊದ್ದೆನ್ ರಹಮತ್ತೆರಿ ಲಿಬುಮಕಿ ಕೊಂಫದ ಬಡು ಜವಾಹಿರೆ ಕೊಂಫದ ಬಡು ಅಗೆಂಗೆ ಏಗೆ ಅಗು ಗುಣಾನುಲಿವೇನೆ ಕಿಯಾನುಲಿವೇನೆ ಕೊಂಫದ ಬಡು ಅಹೆಂಗೆ ತಿಮಾಯ ದುನಿಯ ಮತಿಗೆ ಹೇವುದು ಆ ಕೊದ್ದೇನೆ ಅದಿ ಕೊಬ ತಿಮಾ ಮರ್ವೆಜ್ಜ ಕಮ್ಗವಾಣಮ ತಿಮಾ ಗಬ್ರುಗಾವಾ ಇರು ತಿಮಾ ಕವ್ವಳುಗಾವಾ ಇರು ತಿಮಾ ಎಟ್ಟಕ ಹೇವುದು ಆ ಕುರಾಣೆ ರಹಮತ್ತೆರಿಯೇ ದರಿಯಗವ ರಹಮತ್ತೆರಿ ಲಿಬಿಜ್ಜ ಕಮ್ಗವಾಣಮ ಏ ಕೊಂಫದ ಹೇವಲಫ ಅಹುಲುವೆರಿಯೆ ಗುಮಾಯಕೀಗ ಮಿತನುಗ ಭಯಾಮ್ಮಿ ಕುರಿ ಹವಣ ನುಕ್ತಾಯಕಿ ಅಳುಕಮ ವಾಗಿವೆರಿವೆ ಅಳುಕಮುಗ ಕುರಿಯರಾದಿಯುಮ ಅಳುಕಂ ಕುರ್ಮಟ್ಟಕ ಶೌಗುವೆರಿ ಕುರ್ಮ ನಫ್ಸು ಎದೇ ಕಮ್ಗ ವಾಣಮ ಹೋದಾಶೆ ಅರ್ರಿಫ್ಕ ಸಾಲಿಹ ಸಾಲಿಹು ರಹಮೆ ತೆರಿನ್ ತಕೆಂ ಎಕ್ವೆರಿನ್ ತಕೆಂ ಹೋದಾಶೆ ಆದೆ ಅದಿ ಬಾಕಿ ಎಬೊಯ್ ಹತರು ನುಕ್ತಾಯೆಂ ಹತೆಂ ಅಶೆ ನುವಯಂ ಅದಿ ದಿಹ ಎಂಗ ಬೊಯ್ ಇನ್ಶಾಲ್ಲಾ ಅನ್ನಂಗ ಫಿಲಾವಳುಗ ಮಿಬಾಯತಬ್ಬಯಾಂ ಕುರವೇನೆ ಸುಭಾನಕ ಅಲ್ಲಾಹುಮ್ ಅಭಿಹಮ್ದೀಕ್ ಅಶ್ಹದು ಅಲ್ಲಾ ಇಲಾಹ ಇಲ್ಲ ಅಂತ ಅಸ್ತಗ್ಫಿರುಕ ವಾತೂಬು ಇಲೈಕ್ ವಸಲ್ಲಲ್ಲಾಹು ವಸಲ್ಲಮ ಅಲಾ ನಬಿಜಿನಾ ಮುಹಮ್ಮದಿನ್ ವಾಲಾ ಆಲಿಹಿ ವಸಹ್ಬಿ ಅಜ್ಮೈನ್.